ಶಿವಕುಮಾರ್ ಅಯ್ಯವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ಇತ್ತೀಚಿನ ದಿವಸಗಳಲ್ಲಿ ರೈತರು ಹೇಳುವಂತಹದ್ದು ಕೂಲಿ ಆಳುಗಳ ಒಂದು ಸಮಸ್ಯೆ ಇದೆ, ಕೃಷಿ ಅಷ್ಟೊಂದು ಲಾಭದಾಯಕವಾಗಿ ಆಗ್ತಾ ಇಲ್ಲ, ನಿರೀಕ್ಷಿಸಿದಷ್ಟು ವೇಗವಾಗಿ ನಮ್ಮ ಕೃಷಿ ಕೆಲಸಗಳನ್ನ ಕಾಲಕಾಲಕ್ಕೆ ಮಾಡಿಕೊಳ್ಳುತ್ತದೆ ಆಗ್ತಾ ಇಲ್ಲ ಎನ್ನುವಂತಹದ್ದು ಬಹುಶಃ ಎಲ್ಲ ರೈತರ ಅನುಭವ ಕೂಡ ಇದುವೇ ಆಗಿದೆ, ನಿಮ್ಮ ಅನುಭವ ಕೂಡ ಇದೇ ಆಗಿರಬೇಕು. ಆದ್ರೆ ಕೃಷಿಯಲ್ಲಿಯೂ ಕೂಡ ಹೊಸ ಹೊಸ ಸಾಧ್ಯತೆಗಳನ್ನು ಅನೇಕ ರೈತರು ಕಂಡುಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ಏನು ನಾವು ಬಿದಿರಿನ ಒಂದು ಏಣಿಯನ್ನ ಮಾಡ್ತಾ ಇದ್ವಿ, ಅದರ ಬದಲಿಗೆ ಸುಧಾರಿತ ರೀತಿಯಲ್ಲಿ ಅಲ್ಯೂಮಿನಿಯಂ ಏಣಿಗಳನ್ನು ಕೂಡ ಮಾಡಬಹುದು ಎನ್ನುವಂತಹದ್ದು ನಿಮ್ಮದೇ ಆದಂತಹ ಒಂದು ಉತ್ಪನ್ನವನ್ನ ನೀವು ಮಾಡ್ತಾ ಇದ್ರಿ. ಇದಕ್ಕಾಗಿ ನ್ಯಾಷನಲ್ ಇನ್ನೋವೇಟಿವ್ ಫೌಂಡೇಶನ್ ಇದರಿಂದಲೂ ಕೂಡ ನೀವು ಪುರಸ್ಕೃತರಾಗಿದ್ದೀರಿ. ಇಂತಹ ಒಂದು ಹೊಸ ವಿಚಾರ ನಿಮ್ಗೆ ಹೇಗೆ ಹೊಳೆಯಿತು, ಇದರ ಒಂದು ಹಿನ್ನೆಲೆ ಏನು? ನಮ್ಮ ಅಂದ್ರೆ ಹಿಂದಿನಿಂದಲೇ ಬಂದ ಒಂದು ಕ್ರಮ ಏನಾಗಿತ್ತಂದ್ರೆ ಕೃಷಿಯಲ್ಲಿ ಲಾಭದಾಯಕ ಅಲ್ಲ, ನಿಮ್ಮ ಬೇರೆ ನಮ್ಗೆ ಬೇರೆದಕ್ಕೆ ಹೋಲಿಸಿದ್ರೆ, ಬೇರೆ ವ್ಯಾಪಾರಕ್ಕೆ ಹೋಲಿಸಿದ್ರೆ ಕೃಷಿ ಲಾಭದಾಯಕ ಅಲ್ಲ. ಇದರಲ್ಲಿ ಒಂದು ನೋಡಿ, ಈಗ ಕೃಷಿಯಲ್ಲಿರುವ ವಸ್ತುವನ್ನ ಮಾಡಿದಂತ ಯಾವುದೇ ಒಂದು ಉತ್ಪನ್ನವನ್ನು ಮಾರುಕಟ್ಟೆಗೆ ಕೊಂಡೋದ್ರೆ ಅಲ್ಲಿ ಕೃಷಿಕನ ಹೇಳಿದ ರೇಟಿಗೆ ಸಿಗುದಿಲ್ಲ, ಅಲ್ಲಿಯ ವರ್ತಕ ಎಷ್ಟು ಕೇಳ್ತಾನ ಅಷ್ಟಕ್ಕೆ ನಮ್ಮ ಯಾವುದೇ ಐಟಮ್ ಅನ್ನು ಕೊಡಬಹುದು. ಈಗ ನೋಡಿ, ನಮ್ಮ ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಅಡಿಕೆ ಬೆಳಿತೇವೆ, ಮಡಿಲಲ್ಲಿ ಕಾಫಿ ಬೆಳೀತಾರೆ, ಹೀಗೆ ಅಲ್ಲಿ ಎಲ್ಲ ನೋಡಿ ಏರುಪೇರು ಆಗ್ತಾ ಇದೆ. ತುಂಬಾ ಸಾಧಾರಣ ಇವನ ಈಗ ನಾವು ಕಾಲು ಮೆಣಸಿಗೆ ನೋಡಿ 600 ರೂಪಾಯಿ ಇತ್ತು, 700 ರೂಪಾಯಿ ಇತ್ತು, ಈಗ 300ಕ್ಕೆ ಬಂತು. ಹಾಗೆ ರಬ್ಬರ್ ಅನ್ನು ನೋಡಿ, ರಬ್ಬರಿಗೆ 250 ಹೋಯ್ತು, ಈಗ 100ಕ್ಕೆ ಬಂದಿದೆ. ಅಂದ್ರೆ ಅಲ್ಲಿ ಎಲ್ಲಿ ಸೋತೋಗ್ತಾನೆ ಅಂದ್ರೆ, ಅದು ಇದರಲ್ಲಿ ಈಗ ಲಾಭ ಇಷ್ಟುಂಟು ಅಂತ ಹೇಳಿ ಅದನ್ನ ಉತ್ಪನ್ನ ಮಾಡಿ ಅದು ಹೊರಗೆ ಈಲ್ಡ್ ಬರುವಾಗ ಅದರ ರೇಟ್ ಫುಲ್ ಡೌನ್ ಆಗ್ತದೆ, ಕಂಟ್ರೋಲ್ ಇರಲ್ಲ. ಇದು ತುಂಬಾ ಪ್ರಾಬ್ಲಮ್ ಆಗುದು ಈಗ ಕೃಷಿಕರಿಗೆ. ಇದನ್ನ ಎಂತ ಮಾಡ್ಬೇಕು ಅಂದ್ರೆ ಗವರ್ಮೆಂಟ್ ಅದಕ್ಕೊಂದು ಸ್ಟೇಬಲ್ ರೇಟ್ ಅಂತ ತರಬೇಕು ಒಂದು ಇಷ್ಟಕ್ಕೆ. ಹೀಗೆ ಈಗ ನಾನು ನಿಮ್ಮಲ್ಲಿಗ ಮೊದಲೇ ಮಾತಾಡಿದಾಗೆ, ಈ ಚೈನಾ ಗವರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಕೃಷಿಕರಿಗೆ ಎಂತ ಮಾಡಿದೆ ಅಂದ್ರೆ, ನೀವು ಯಾವುದೇ ಬೆಳೆ ಬೆಳೀರಿ, ನಿಮಗೆ ನಮ್ಮ ರೇಟ್ ಇಷ್ಟು, ನೀವು ಮತ್ತೆ ನಿಮಗೆ ಸಬ್ಸಿಡಿ ಅದಿದ್ದು ಅಂತ ಏನಿಲ್ಲ, ಆ ಬಗ್ಗೆ ಈ ಬಗ್ಗೆ ಯಾವ್ದಿಲ್ಲ, ಸಬ್ಸಿಡಿ ಏನಿಲ್ಲ, ನೀವು ಬೆಳೀರಿ ಇಷ್ಟು ಕೊಡ್ತೇವೆ, ಇದಿಷ್ಟು ಸ್ಟೇಬಲ್ ರೇಟ್. ಗವರ್ಮೆಂಟ್ ಖರೀದಿ ಮಾಡ್ತದೆ, ಗವರ್ಮೆಂಟ್ ಖರೀದಿ ಅಲ್ಲ, ಗವರ್ಮೆಂಟ್ ಅವರು ಹೌದು ಹೌದು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಇರುತ್ತೆ ಅಲ್ಲಿ, ಅವರು ನಮ್ಮ ರೇಟ್ ಇಷ್ಟು ಅಂತ ಹೇಳಿರ್ತಾರೆ. ಗವರ್ಮೆಂಟ್ ನಿಗದಿತ ರೇಟ್, ಈಗ ನಮ್ಮ ಇಲ್ಲಿ ಲ್ಯಾಂಡ್ ಗೆಲ್ಲ ರೇಟ್ ಇರುತ್ತಲ್ಲ, ಅದೇ ರೀತಿ ಕೃಷಿ ಅಂತ ಪ್ರಾಡಕ್ಟ್ಗೆ ಇಷ್ಟು ರೇಟ್ ಅಂತ, ಆ ರೇಟ್ಗೆ ಅವರು ತಗೊಳ್ಳದಿದ್ರೆ ಕೊಡಬಹುದು, ಅದು ಗವರ್ಮೆಂಟ್ ರೇಟು. ಅದಕ್ಕಿಂತ ಹೆಚ್ಚಿಗೆ ಇನ್ನೊಬ್ಬರು ಬೇರೆ ವರ್ತಕರು ತಗೊಳಿದ್ರೆ ತಗೋಬಹುದು, ಆದ್ರೆ ಮಿನಿಮಮ್ ರೇಟ್ಗಿಂತ ಕಡಿಮೆ ಬರುವುದಿಲ್ಲ ಎಲ್ಲ ಬೆಳೆಗಳಿಗೂ ಕೂಡ. ಈ ಮಿನಿಮಮ್ ಸಪೋರ್ಟ್ ಪ್ರೈಸ್, ಅದರಿಂದಾಗಿ ಕೃಷಿಕರಲ್ಲಿ ಇದು ಸೋಲನ್ನು ಅನುಭವಿಸುವ ಪ್ರಶ್ನೆ ಬರುವುದಿಲ್ಲ ಅಲ್ಲಿ. ಆದ್ರೆ ನಮ್ಮಲ್ಲಿ ಎಂತಾಗಿದೆ, ಅದೊಂದು ಸಮಸ್ಯೆ. ಒಂದು ಅದಕ್ಕೆ ಈ ಕೃಷಿ ಕಾಯ್ದೆ ಅಂತ ತರ್ತಾರ, ಅದೊಂದು ಅಂದ್ರೆ ಅದಕ್ಕೆ ಒಳ್ಳೇದಂತ. ಆಮೇಲೆ ಈ ಸಬ್ಸಿಡಿ ಸಿಸ್ಟಮ್ಸ್ ಎಲ್ಲ ನನ್ನ ಮನಸ್ಸಲ್ಲಿ, ಈಗ ನಾವು ಕೂಡ ಸಬ್ಸಿಡಿಯಲ್ಲಿ ಮಾರಿದ್ದೇವೆ ಐಟಮ್ಸ್ ಅನ್ನೆಲ್ಲ, ನಮ್ಗೆ ಸಬ್ಸಿಡಿ ಇಲ್ಲದ ಅಷ್ಟು ಉಪಯೋಗ ಅಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ರೈತನಿಗೆ ಅವನಿಗೆ ಬೇಕು ಅಂತಿದ್ರೆ, ಅವನ ಲಾಭದಾಯಕದಲ್ಲಿ ನಡೀತಾ ಇದ್ರೆ ಅವನಿಗೆ ಬೇಕಾದಂತ ಐಟಮ್ ಅನ್ನು ಅವನೇ ತಗೋತಾನಲ್ಲ, ಅವನಿಗೆ ಇನ್ನು ಸರ್ಕಾರದಿಂದ ಸಬ್ಸಿಡಿ ಏನಾಗಿ ಕಾಯ್ಬೇಕು. ಆದ್ರೆ ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ, ನಿಮ್ಮ ನೀವು ಇಷ್ಟು ಬೆಳೀರಿ ಇಂತ ಕೊಡ್ತೇವೆ, ನಿಮ್ಮ ನಿಮ್ಮಲ್ಲಿ ಜಮೀನು ಇಷ್ಟು ಇದ್ದ ಇಷ್ಟು ಆರ್ಟಿಸಿ ಇದೆ ನಿಮಗೆ, ನಿಮಗೆ ಸ್ವಲ್ಪ ನಾವು ಇಷ್ಟು ಆರ್ಟಿಸಿ ಇದ್ದವರಿಗೆ ಇಷ್ಟು ಅಮೌಂಟ್ ಕಳಿಸ್ತೇವೆ ನಮ್ಮ ನಿಮ್ಮ ಅಕೌಂಟ್ಗೆ ಅಂತ ಪ್ರಶ್ನೆ ಏನಿಲ್ಲ ಅಲ್ಲಿ. ಅಂದ್ರೆ ನೀವು ದುಡೀರಿ, ಕೆಲಸ ಮಾಡಿ, ತನ್ನಿ ಮಾರುಕಟ್ಟೆಗೆ, ಇಷ್ಟು ಕೊಡ್ತೇವೆ, ದುಡಿಮೆಗೆ ತಕ್ಕ ಪ್ರತಿಫಲ. ಆ ರೀತಿಯ ಸ್ಕೀಮ್ ಬಂದ್ರೆ ಈ ನಿಮ್ಮ ನಾವೀಗ ಯಾವ್ದು ಟ್ಯಾಕ್ಸ್ ಕಟ್ತೀವಲ್ಲ, ಆ ಹಣ ದುರುಪಯೋಗ ಆಗುದೇ ಹಾಗೆ ಹೋಗುದಿಲ್ಲ. ಅದು ಒಳ್ಳೆ ಯಾವುದೇ ಒಂದು ನಮ್ಮ ಇದಿರ್ತ ಮೂಲಭೂತ ಸೌಕರ್ಯವನ್ನು ಮಾಡಲಿಕ್ಕೆ ಹೋಗ್ತದೆ. ಈಗ ನಾವಿಲ್ಲಿ ನೋಡಿ, ಎಷ್ಟು ನಾವು ಚಿಕ್ಕದ್ರಿಂದ ಬಂದಾಗ್ಲಿ ಈ ಟೆಲಿಫೋನ್ ಪೈಪ್ ಅನ್ನು ಹಾಕ್ತಾ ಇರ್ತಾರೆ, ಪ್ರತಿ ವರ್ಷ ಅಗಿತಾರೆ ಹಾಕ್ತಾರೆ, ಅಗಿತಾರೆ ಹಾಕ್ತಾರೆ, ರೋಡು ಡ್ಯಾಮೇಜ್ ಆಗ್ತದೆ. ಹಾಗೆ ಇರುದಿಲ್ಲ, ಬೇರೆ ದೇಶದಲ್ಲಿ ನೋಡಿದ್ರೆ ನಿಮಗೊಂದು ಟನ್ ಒಳಗೆ ಒಂದು ಮ್ಯಾನ್ ಹೋಲ್ಡ್ ಅಂತ ಹಾಕಿರ್ತಾರೆ, ಉದ್ದಕ್ಕೆ ಯಾವ್ದಿಂದ ರೋಡ್ ಕನ್ಸ್ಟ್ರಕ್ಷನ್ ಆಗುವಾಗ ಒಳಗಿಂದ ಪೈಪ್ ಹಾಕಿರ್ತಾರೆ. ಆ ಪೈಪ್ ಅಲ್ಲಿ ಕೆಬಿ ಅವರು ಸುರಿದುಕೊಳ್ಬಹುದು, ಟೆಲಿಫೋನ್ ಅವನು ಸುರಿದುಕೊಳ್ಬಹುದು, ವಾಟರ್ ಲೈನ್ ಅವನು ಸುರಿದುಕೊಳ್ಬಹುದು, ಹೊರಗೆ ಯಾವುದೇ ಡ್ಯಾಮೇಜ್ ಮಾಡುದಿಲ್ಲ, ಯಾವುದೇ ರೋಡ್ ಎಲ್ಲ ಹಾಳಾಗುದಿಲ್ಲ. ಅದೊಂದು ಅವ್ರದೊಂದು ಆ ರೀತಿ ಮಾಡಿದ್ದಾರೆ, ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದ್ರೆ ರೋಡ್ ಮಾಡುವ ಮೊದ್ಲೇ. ಈಗ ಇಲ್ಲಿ ನಾವು ಪ್ರತಿ ವರ್ಷವು ಈಗ ಅವರು ಕಣಿ ಮಾಡೋದ್ರಿಂದಾಗಿ, ಟ್ರಿಂಚ್ ಮಾಡೋದು ಎಲ್ಲದ್ರಿಂದಾಗಿ ಒಂದು ನಮ್ಮ ಟಾಕ್ಸ್ ಕಟ್ಟಿದ ಹಣನೂ ವೇಸ್ಟ್ ಆಗ್ತಾ ಹೋಗ್ತಾ ಇರ್ತದೆ, ಹೋಳಾಗ್ತಾ ಇರ್ತದೆ ಆಚೆಗೆ. ಆಮೇಲೆ ರೋಡ್ ಕೂಡ ಸರಿ ಇದ್ದದ್ದು ಅದು ಕೂಡ ಹಾಳಾಗ್ತದೆ. ಹೌದು, ಹೋಗ್ತಾರೆ. ಒಂದು ಇನ್ನೊಂದು ಈ ಟರ್ನ್ಸ್ ಎಲ್ಲ ನಮ್ಮಲ್ಲಿ ಇದ್ರೆ ಆಕ್ಸಿಡೆಂಟ್ ಜೋನ್ ಅಂತ ಬರ್ತಿರ್ತಾರೆ ಇಲ್ಲಿ, ಮತ್ತೆ ಆಂಬ್ಯುಲೆನ್ಸ್ ಅನ್ನು ಜಾಸ್ತಿ ಮಾಡ್ತಾರೆ. ಅಲ್ಲಿ ಹಾಗಿಲ್ಲ, ಅಲ್ಲಿ ಹೇಗಿರ್ತದೆ ಅಂದ್ರೆ ಒನ್ ಆಕ್ಸಿಡೆಂಟ್ ಒನ್ ಸೊಲ್ಯೂಷನ್. ಅಲ್ಲಿಗೆ ಅದನ್ನು ಯಾಕೆ ಆಕ್ಸಿಡೆಂಟ್ ಆಯ್ತು ಅದನ್ನು ಇದು ಮಾಡ್ತಾರೆ, ಏನು ಅದನ್ನು ಪರಿಶೀಲಿಸ್ತಾರೆ ಯಾಕೆ ಕಾರಣ ಆಯ್ತು ಅಂತ ಹೇಳಿ ಗವರ್ಮೆಂಟ್ಗೆ ಅದು ಹೋಗ್ತದೆ, ಅದರ ಬಗ್ಗೆ ಮಾಹಿತಿ ಹೋಗ್ತದೆ. ಅಲ್ಲಿಂದ ಅದನ್ನು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟರ್ಗೆ ಆರ್ಡರ್ ಕೊಡ್ತಾರೆ, ಅವರು ಸಾಲ್ವ್ ಮಾಡ್ಬೇಕಂತದನ್ನು. ಈಗ ನಮ್ಮ ನನ್ನ ಕಂಡಾಗೆ ಈ ಪ್ರತಿಯೊಂದು ರೋಡ್ ಅಲ್ಲಿ ಆಕ್ಸಿಡೆಂಟ್ ಜೋನ್ ಅಂತ ಬರ್ದಲ್ಲಿ ನೋಡಿ ನೀವು, ಎಲ್ಲಿ ಕೂಡ ಅಲ್ಲಿ ಟರ್ಮ್ಸ್ ಅಲ್ಲಿ ಬ್ಯಾಂಕಿಂಗ್ ಆಂಗಲ್ ಇರುವುದಿಲ್ಲ. ಈ ಬ್ಯಾಂಕಿಂಗ್ ಆಂಗಲ್ ಅಂತಂದ್ರೆ ಸಿವಿಲ್ ಅಂತ ಇರುತ್ತೆ, ಈಗ ನಾವು ಮರಣ ಬಾವಿ ಅಂತ ನೋಡ್ತೇವೆ, ಇದರಲ್ಲಿ ಈಗ ನಮ್ಮ ಸರಕಸಲ್ಲೆಲ್ಲ ನೋಡುವಾಗ ಅದು ಫುಲ್ ಕ್ರಾಸ್ ಒಂದು 70 degree ಕ್ರಾಸ್ ಅಲ್ಲಿ ಇರ್ತದೆ ನೋಡಿ, 78 degrees. ಅದರಲ್ಲಿ ಒಳಗೆ ವೆಹಿಕಲ್ ಹೈ ಸ್ಪೀಡ್ ಅಲ್ಲಿ ಇರುತ್ತೆ, ಸಾಧಾರಣ 50-100 kilometers ಸ್ಪೀಡ್ ಅಲ್ಲಿ ಇರುತ್ತೆ, 100 kilometer ಅದು ಹೊರಗೆ ರಟ್ಟುದು ಇಲ್ಲ. ಅದ ಹಾಗೆ ನಮ್ಮ ಈ ಬಸ್ ಇದು ರೋಡ್ ಅಲ್ಲಿ ಕೂಡ ಈ ಬ್ಯಾಂಕಿಂಗ್ ಆಂಗಲ್ ಇಲ್ಲದೆ ಈಗ ಹೊಸ ಹೊಸ ಈಗ ರೋಡ್ ನ ಏನು ಲೆವೆಲಿಂಗ್ ಮೆಷಿನ್ಸ್ ಬಂದಿದ್ದಲ್ಲ, ಅದರಲ್ಲಿ ಅದನ್ನು ಮೈಂಟೈನ್ ಮಾಡುದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಈ ಟರ್ನಿಂಗ್ ಅಲ್ಲಿ ಎದುರು ಇದ ಎಡ ಸೈಡ್ ಇಂದ ಬಂದಾಗ ರೈಟ್ ಸೈಡ್ ಓಡಿವಾಗ ಅದು ಹೊರಗಡೆ ಹೋಗ್ತದೆ ಅವರ ವೆಹಿಕಲ್, ಆಚೆ ಅವನ ವೆಹಿಕಲ್ ಕಂಟ್ರೋಲ್ ಸಿಗುದಿಲ್ಲ, ಅವ ಈಚೆ ಬರ್ತಾನೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇದರಿಂದಾಗಿ ಒಬ್ರಿಗೊಬ್ರು ತಾಕೊಳ್ತಾರೆ, ಆಕ್ಸಿಡೆಂಟ್ ಆಗುತ್ತೆ. ಈ ಹೆಚ್ಚಿನ ನಾನು ಆಕ್ಸಿಡೆಂಟ್ ಜೋನ್ ನಾನು ಗಮನಿಸಿದ ಹಾಗೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಬ್ಯಾಂಕಿಂಗ್ ಆಂಗಲ್ ಇರುವುದಿಲ್ಲ, ಇದೇ ಸಮಸ್ಯೆ ಅಂತ ನನ್ನ ಮನಸ್ಸಲ್ಲಿ ಕಂಡಿದೆ. ಇದನ್ನ ನೋಡಿದ್ದೀನಿ ಕೂಡ. ಸ್ವಲ್ಪ ಈಗ ನಿಮ್ಮ ಒಂದು ಉತ್ಪನ್ನ ಬರುತ್ತಿದ್ರೆ ಆಯ್ತು, ಉತ್ಪನ್ನ ಸೈಡ್ ಬಣ್ಣ ಈಗ ಅದು ಅದೇ ಸರ್ಕಾರ ಏನೇ ಮಾಡ್ಬೇಕಂದ್ರೆ ಒಂದು ಬೆಂಬಲ ಬೆಲೆ ಅಂತ ಕೊಡ್ಬೇಕು ಒಂದು. ಆಮೇಲೆ ಇನ್ನೊಂದು ನಮ್ಗೆ ಏನಾಗ್ತಾ ಅಂತ ಇದ್ರೆ ನಾವೆಲ್ಲ ಮೊದಲು ತೋಟ ಈಗ ನಮ್ಮ ಮನೆಯಿಂದ ನಮ್ಮ ಗ್ರಾಮೀಣ ಶಾಲೆಗಳಿಗೆ ಹೋಗ್ತಿದ್ದೆವು, ನಡ್ಕೊಂಡು ಹೋಗ್ತೇವೆ, ಆದಿತ್ಯವರ ಬಂದು ಅಡಿಕೆ ಹಾಕ್ತೇವೆ, ಬೇರೆ ಗೇರು ಬೀಜದ ರಾಯಿ ಗೇರು ಬೀಜ ಹಾಕ್ತೇವೆ. ನಮ್ಗಂದ್ರೆ ಹೆಚ್ಚಾಗಿ ಔಟ್ಡೋರ್ ನ ಕೆಲಸ ತುಂಬಾ ಮಾಡಿ ಅಭ್ಯಾಸ ಇರುತ್ತೆ. ಆದ್ರೆ ಈಗಿನ ಈಗಿನ ಹೊಸ ಜನರೇಷನ್ ನಾವು ಹೇಗೆ ಕಳಿಸ್ತಾ ಇದ್ದೇವೆ ಅಂದ್ರೆ ಕಾನ್ವೆಂಟ್ಗೆ ಹಾಕೋದು, ಇಂಗ್ಲಿಷ್ ಮೀಡಿಯಂ ಹಾಕೋದು, ಒಳ್ಳೆ ಪ್ರೈವೇಟ್ ಕಂಪನಿ ಇದು ಶಾಲೆಗಳಿದ್ರೆ ಅದಕ್ಕೆ ಕಳಿಸೋದು, ಮನೆಯಿಂದ ಹತ್ತಿದ ಕೂಡಲೇ ವೆಹಿಕಲ್ ಬರುತ್ತೆ ಅದರಿಂದ ಹತ್ತಿಸಿ ಕಳಿಸೋದು, ಮನೆಗೆ ಬಂದ್ರೆ ಓದಿಸೋದು, ಅಷ್ಟು ಬಿಟ್ರೆ ತೋಟಕ್ಕೆ ಇಳಿಲಿಕ್ಕೆ ಕೊಡುದಿಲ್ಲ. ಇದರಾಗಿ ನೆಕ್ಸ್ಟ್ ಜನರೇಷನ್ ಗೆ ಕೃಷಿಯಲ್ಲಿ ಭಾರಿ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ಆದ್ರೆ ಇನ್ನು ಮುಂದಕ್ಕೆ ಇನ್ನೊಂದು 10 years ಆದ್ಮೇಲೆ ನಮ್ಮ ಹತ್ರ ಫುಡ್ಗೆ ಸ್ಕ್ಯಾರ್ಸಿಟಿ ಬರ್ಬೋದು, ಫುಡ್ ಆಹಾರದ ಸಮಸ್ಯೆ ಬರ್ಬೋದು. ಹಾಗ ಅದಕ್ಕೆ ಅಂದ್ರೆ ಈಗ ಮತ್ತಿನ ಸಮಸ್ಯೆ ಹೇಗೆ ಬರ್ಬೋದು ಅಂದ್ರೆ ದುಡ್ಡುಂಟು ಫುಡ್ ಇಲ್ಲ ಅಂತ ಆಗ್ಬಹುದು, ಅಂತ ಸಮಸ್ಯೆಗಳು ಬರುವ ಚಾನ್ಸಸ್ ಇದೆ. ಯಾಕೆಂದ್ರೆ ಅದಕ್ಕೋಸ್ಕರ ನಾವು ನಮ್ಮ ಜಮೀನಿನಲ್ಲಿ ಇನ್ನು ಮುಂದಕ್ಕೆ ಹಣ ಕೊಟ್ಟರು ಆಹಾರ ಸಿಗದಂತ ಸಂದರ್ಭ ಬಂದಾಗ ಬರಬಹುದು, ಬರುವುದನ್ನು ಈಗಲೇ ಸರ್ಕಾರಗಳು ಆಹಾರ ಭದ್ರತಾ ಯೋಜನೆ ಅಂತ ಇದೆ, ಅದರಲ್ಲಿ ಸ್ವಲ್ಪ ಸಿಸ್ಟಮ್ ಅನ್ನು ಫಾಲೋಅಪ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಆಹಾರ ಭದ್ರತಾ ಯೋಜನೆಯಲ್ಲಿ ತುಂಬಾ ಸಬ್ಸಿಡಿ ಅದು ಇದು ಅಂತ ಬರ್ತಾ ಇದೆ. ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಸಬ್ಸಿಡಿ ಅಂತ ವಿಷಯನೇ ಕೊಡುದು ಬೇಡ, ರೈತರಿಗೆ ಬೇಕಾದ ಅವ್ರು ತಗೋತಾರೆ, ನೀವು ಡೈರೆಕ್ಟ್ ಅವರಿಗೆ ಒಳ್ಳೆ ರೇಟ್ ಕೊಡಿ. ಈಗ ಬೇರೆ ದೇಶದಲ್ಲಿ ಈಗ ಊಟ ಮಾಡಿದ್ರೆ ಅಲ್ಲಿ ಒಂದು ಊಟಕ್ಕೆ 300 rupees 400 rupees ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಅಕ್ಕಿಗೂ ಒಳ್ಳೆ ರೇಟ್ ಕೊಡ್ತಾರೆ ಕೃಷಿಕನಿಗೆ, ಆಗ ಅದರ ಪ್ರೈಸ್ ಜಾಸ್ತಿ. ತೆಂಗಿನಕಾಯಿಗೂ ರೇಟ್ ಜಾಸ್ತಿ ಇದೆ, ಇಲ್ಲಿಗ 30-30 rupees ಅಲ್ಲಿ 100 rupees ಇದೆ, ಹಾಲಿಗೆ 1 liter 100 rupees ಇದೆ, ಮತ್ತೆ ಈ ಅಕ್ಕಿಗೆ ಕೂಡ 80-90 rupees ಇದೆ ಪರ್ ಕೆಜಿಗೆ. ಆ ರೀತಿ ಮಾಡಿದ್ರಾಗಿ ಅವರ ನಮ್ಮ ಫುಡ್ ನ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಂಡಿಯಾದಲ್ಲಿ ಕಮ್ಮಿ ಯಾವ್ದಂದ್ರೆ ಚೀಪ್ ಅಂದ್ರೆ ಚೀಪೆಸ್ಟ್ ಅಂದ್ರೆ ನಮ್ಗೆ ಆಹಾರನೇ ಸಿಗುದಿಲ್ಲ. ಇಲ್ಲಿ ಒಂದು ಈಗ ನಾವು ಒಂದು ಬಿಸ್ಕೆಟ್ ನ ಒಂದು ಪ್ಯಾಕೆಟ್ ತಗೊಂಡ್ರೆ ಪಾರ್ಲೇಜ್ ಯಾವ್ದಿರ್ಬೋದು 25 rupees ಇಲ್ಲಿದ್ರೆ ಅಲ್ಲಿ 250 rupees ಇದೆ ಅಂತ. ಯಾಕೆಂದ್ರೆ ಅಲ್ಲಿ ಗೋಧಿ ಬೆಳೆ ಅದ್ರ ಮಾಡುವ ಪ್ರೊಸೆಸ್ಗೆ ಎಲ್ಲ ರೇಟ್ ಜಾಸ್ತಿ ಇರುತ್ತೆ, ಕೃಷಿಕೈ ಕೊಡುವ ಲಾಭ ಜಾಸ್ತಿ ಇರುತ್ತೆ, ಹಾಗಾಗಿ ಅವರಿಗೆ ಯಾವ್ದು ಮಿಲ್ಕ್ ಕಂಟೆಂಟ್ ಯಾವ್ದಿದ್ರು ಅದು ಕೂಡ ರೇಟ್ ಜಾಸ್ತಿ ಆಗಿರುತ್ತೆ. ಆದ್ರೆ ಟೋಟಲ್ ಔಟ್ಪುಟ್ ಪ್ರಾಡಕ್ಟ್ ಗೆ ರೇಟ್ ಜಾಸ್ತಿ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ರೈತರಿಗೆ ಅವರು ಬೆಳೆದಕ್ಕೆ ಸರಿಯಾದ ನ್ಯಾಯವಾದ ಬೆಳೆ ಸಿಗುದಿಲ್ಲ, ಅಂದ್ರೆ ರೇಟ್ ಕೂಡ ಕಮ್ಮಿ ಇರುತ್ತೆ. ಮತ್ತೆ ಎಲ್ಲರೂ ಹೇಳುದು ಕೆಲವೊಂದು ಕೃಷಿ ವಿಚಾರಗೋಷ್ಠಿ ಅಲ್ಲಿ ಕೃಷಿ ಲಾಭದಾಯಕ ಅಂತ ತೋರಿಸಬೇಕು ಅಲ್ಲಿ, ಅದಕ್ಕೋಸ್ಕರ ಒಂದು ಪ್ರೂವ್ ಮಾಡ್ತಾ ಹೋಗ್ತಾರೆ. ಅದೆಲ್ಲ ನಂಗೆ ನನ್ನ ಮನಸ್ಸಿಗೆ ಅಷ್ಟೊಂದು ಸರಿ ಅಂತ ಕಾಣಲಿಲ್ಲ ಅದು. ಈಗ ಅಲ್ಯೂಮಿನಿಯಂ ಲ್ಯಾಡರ್ ನ ಬಗ್ಗೆ ಹೇಳಿ, ಈಗ ಒಂದು ಸುಧಾರಿತ ರೀತಿಯಲ್ಲಿ ಅಲ್ಯೂಮಿನಿಯಂ ಲ್ಯಾಡರ್ ಮಾಡುವ ಒಂದು ಘಟಕವನ್ನ ನೀವು ಸ್ಥಾಪನೆ ಮಾಡಿದ್ರಿ, ಇದರ ಪ್ರಾರಂಭ ಮತ್ತು ಯಾವ ರೀತಿ ಬೆಳವಣಿಗೆ ಆಯಿತು, ಇದಕ್ಕೆ ಒಂದು ಕಚ್ಚಾ ವಸ್ತುಗಳನ್ನೆಲ್ಲ ಹೇಗೆ ತರಿಸ್ತಾ ಇದ್ರಿ, ಆಟೋಮೇಟೆಡ್ ಆಗಿ ಯಾವ ರೀತಿ ಇದು ಕೆಲಸ ಮಾಡ್ತಾ ಇದೆ? ಸರ್ ಈಗ ನಮ್ದು ಮೂಲತಃ ಕೃಷಿ ಆದದ್ರಿಂದಾಗಿ, ಕೃಷಿ ಬೇಸಿನಿಂದ ಬಂದ ಹಿನ್ನೆಲೆಯಿಂದ ಬಂದವರಿಂದಾಗಿ ನಮ್ಮ ಹತ್ರ ಮೊದಲು ಹಳೆ ಪರ್ಪು ಪೈಪ್ ಅಂತ ಇತ್ತು. ಈ ಪರ್ಪು ಅಂದ್ರೆ ಪೈಪ್ ಅಂದ್ರೆ ಸ್ಪ್ರಿಂಕ್ಲರ್ ಬರುವ ಮೊದಲು ಎಲ್ಲ ಪೈಪ್ ತೋಟದಲ್ಲಾಗಿ ನಾವು ಪೈಪ್ ಅಳವಡಿಸುದು ಲೈನ್ ಅಲ್ಲಿ, ಕಬ್ಬಿನಲ್ಲದ ಅಲ್ಯೂಮಿನಿಯಂ ಬರುತ್ತೆ, ಅಲ್ಯೂಮಿನಿಯಂದ ಪೈಪ್ ಅನ್ನು ನಾವು ಅಳವಡಿಸುದು, ಅಲ್ಯೂಮಿನಿಯಂ ಮೈನ್ ಪಂಪ್ ಇಂದ ಕನೆಕ್ಷನ್ ಕೊಡುದು. ಈ ಪೈಪ್ ಅಲ್ಲಿ ಎಲ್ಲ ಸಣ್ಣ ಸಣ್ಣ ತೂತಿರುತ್ತೆ, 1 mm ಡಯಾಮೀಟರ್ ತೂತಿರುತ್ತೆ, ಅದು ಬೇರೆ ಬೇರೆ ಆಂಗಲ್ ಅಲ್ಲಿ ಇರುತ್ತೆ, ಹಾಗಾಗಿ ನಮ್ಮ ಸಂಪೂರ್ಣ ತೋಟದ ಒಳಗೆ ಒದ್ದೆಯಾಗಿ ನೀರಾವರಿ ಆಗುತ್ತೆ. ಆದ್ರೆ ಅದು ಹಾಕೋದು ಮತ್ತೆ ತೆಗೆಯೋದು ಸ್ವಲ್ಪ ಲೆಬೋರಿಯಸ್ ಕೆಲಸ, ಅಂದ್ರೆ ಕೆಲಸ ಬೇಕಾಗುತ್ತೆ. ಒಂದು ಎಕರೆ ಹಣ್ಣು ಒಂದು ಸಲ ಪಂಪ್ ಸ್ಟಾರ್ಟ್ ಮಾಡಿದ್ರೆ ಒಂದು 50 pipes ಯೂಸ್ ಮಾಡಿ ಅದನ್ನ ಎಲ್ಲ ಕವರ್ ಮಾಡಿ 1 acre ಜಾಗವನ್ನು, ಇನ್ನೊಂದು ತೋಟಗಳಿಗೆ ಅದನ್ನ ಶಿಫ್ಟ್ ಮಾಡಬೇಕು ಎಲ್ಲವನ್ನು. ಹಾಗಾಗಿ ಅಲ್ಲಿ ಕೆಲಸ, ಅದರಿಂದಾಗಿ ಈ ಸ್ಪ್ರಿಂಕ್ಲರ್ ಬಂದ ಮೇಲೆ ಈ ಜನರೇಷನ್ ನಿಂತೋಯ್ತು ಸ್ವಲ್ಪ. ಯಾವುದು ಈ ಸ್ಪ್ರಿಂಕ್ಲರ್ ಇದು ಪರ್ಪ್ ಸಿಸ್ಟಮ್ ನಿಂತೋಯ್ತು. ಹಾಗಾಗಿ ನಮ್ಮ ಹತ್ರ ಏನಾಯ್ತು, ಅದು ಪೈಪ್ ಸ್ಟಾಕ್ ಇತ್ತು, ಆ ಪೈಪಿಗೆ ರೇಟ್ ಕೇಳಿದ್ರೆ ಹೊರಗಡೆ 300 rupees ಒಂದು ಪೈಪಿಗೆ ಅಂತ ಹೇಳ್ತಿದ್ರು. ಹಾಗಾದ್ರೆ ಅದು ಏಣಿ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಕೇಳುವಾಗ ಅದಕ್ಕೆ 2000 rupees ಒಂದು ಏಣಿಗೆ ಅಂತ ಇತ್ತು. ಇದು ಯಾವ ಏನು ವಿಷಯ ಮಾಡಿರ್ತಿದ್ದೀನಿ ಅಂದ್ರೆ ನಾನು 1995 ವಿಷಯನ ಮಾತಾಡ್ತೀನಿ ಈಗ. ಹಾಗಾಗಿ ನಾನು ಏನ್ ಮಾಡಿದೆ ಅಂದ್ರೆ, ಈ ನಾವೇ ಹಾಗಾದ್ರೆ ಏಣಿ ಮಾಡಿದ್ರೆ ಹೇಗೆ ಆ ಪೈಪನ್ನು ಯೂಸ್ ಮಾಡಿ 300 rupees ಕೊಡೋದನ್ನು ಏಣಿ ಮಾಡಿ ಮಾಡಿದ್ರೆ ನಮ್ಗೆ 2000 ಸಿಗುತ್ತಲ್ಲ ಅಂತೇಳಿ ಈ 50 ಪೈಪಿಗೆ ನಮಗೆ 2000 ಒಂದು ಲಕ್ಷ ಸಿಗುತ್ತಲ್ಲ, ಅದೇ ದೊಡ್ಡ ವಿಷಯ ಹಣ. 51 ಲಕ್ಷ ಇದು ಹೀಗೆ ಮಾರಿದ್ರೆ ಇದಕ್ಕೆ 6000 ರೂಪಾಯಿ ಎಷ್ಟು, 300 ರೂಪಾಯಿ 50ಕ್ಕೆ ಎಷ್ಟು 15,000 ಸಿಗುತ್ತೆ, 15,000 ಸಿಗುತ್ತೆ ನಮಗೀಗ. ಅದನ್ನು ಹಾಗೆ ಮಾಡಿದ್ರೆ 15,000 ಸಿಗುತ್ತೆ. ಇದನ್ನು ಏಣಿ ಮಾಡಿ ಮಾಡಿದ್ರೆ ನಮ್ಗೆ 2 ಲಕ್ಷ ಸಿಗುತ್ತಲ್ಲ ಅಂತ ನನಗೊಂದು ಯೋಚನೆ ಹೋಯಿತು. ಹಾಗಾದ್ರೆ ಏನ್ ಮಾಡ್ಬೇಕು ಇದಕ್ಕೆ, ಸ್ಟೆಪ್ ಮಾಡುವ ಮೆಥಡ್ ಅನ್ನು ಅಳವಡಿಸಬೇಕು. ಸ್ಟೆಪ್ ಮಾಡೋದು ಸುಲಭ ವಿಧಾನ ಹೇಗೆ ಅಂತ ಆಲೋಚನೆ ಮಾಡಿದೆ. ಹಾಗೆ ಹೊರಗಿಂದ ಕ್ಲ್ಯಾಂಪ್ ಮಾಡಿದ್ರೆ ನಮ್ಗೊಂದು ಸ್ವಲ್ಪ ಇಂಜಿನಿಯರಿಂಗ್ ಅನುಭವ ಇದ್ದದ್ರಿಂದಾಗಿ ಪೈಪಿಗೆ ತೂತ್ ಮಾಡಿ ಸ್ಟೆಪ್ ತೊಳಿಸೋದು ತುಂಬಾ ನೋಡಿದ್ದೀನಿ. ಇನ್ನು ಲ್ಯಾಡರ್ಸ್ ಮತ್ತೆ ಬೇರೆ ಬೇರೆ ಲ್ಯಾಡರ್ಸ್ ಎಸ್ಸಲ್ಕೆ ಅಂತದೆಲ್ಲ ಇದೆ ಮಾಡ್ತಿದ್ರು. ಹಾಗಾಗಿ ನಾನು ಪೈಪಿಗೆ ತೂತ್ ಮಾಡಿದ್ರೆ ಅದರ ಟೋಟಲ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಇದನ್ನು ಮೇಂಟೈನ್ ಮಾಡಿಕೊಂಡು ಸ್ಟ್ರೆಂತ್ ಅನ್ನು ಹಾಗೆ ಮೇಂಟೈನ್ ಮಾಡಿಕೊಂಡು ಏನಿ ಮಾಡಬಹುದು ಹೇಗೆ ಅಂತ ಆಲೋಚನೆ ಮಾಡುವಾಗ ನನ್ನಷ್ಟಕ್ಕೆ ಆಲೋಚನೆ ಮಾಡಿದೆ. ಆಮೇಲೆ ಕ್ಲ್ಯಾಂಪಿಂಗ್ ಮಾಡಬಹುದು ಅಂತ ಆಯ್ತು. ಈ ಕ್ಲ್ಯಾಂಪಿಂಗ್ ಸಿಸ್ಟಮ್, ಈಗ ನಾವು ಯಾವುದೇ ಪೈಪ್ಗೆ ಹಾಸ್ ನಿಪ್ಪಲ ಮೇಲೆ ಕ್ಲ್ಯಾಂಪ್ ಮಾಡ್ತೀವಿ, ಅದಕ್ಕೊಂದು ಸ್ವಲ್ಪ ಒಂದು ಕಡೆಯಿಂದ ಎಕ್ಸ್ಟೆಂಡೆಡ್ ಒಂದು ಪಾರ್ಟ್ ಕೊಟ್ಟರೆ ಅದು ಕ್ಲ್ಯಾಂಪ್ ಆಗಿ ಸ್ಟೆಪ್ ಆಗಿ ತೊಳ್ತಲ್ಲ ಅಂತ. ಹಾಗಾದ್ರೆ ಅದನ್ನು ಇದಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಒಬ್ರು 10 ಹಾಗೆ ಒಬ್ರಿಗೆ ಯಾರಿಗೂ ಕೆಲಸದವರಿಗೆ ಉಪಯೋಗ ಆಗುವಾಗ ಹೇಗೆ ಮಾಡ್ಬೋದು ಅಂತ ನೋಡಿ, ಅದಕ್ಕೆ ಅವರ ಕಾಲಿನ ಅಡಿಯ ಪ್ರೊಫೈಲ್ ಇರುತ್ತೆ ಅಂದ್ರೆ ರೌಂಡ್ ಸ್ವಲ್ಪ ಶೇಪ್ ಇರುತ್ತೆ, ಅದಕ್ಕೆ ಕೂಡ ಮ್ಯಾಚ್ ಆಗಬೇಕು. ಅಂದ್ರೆ ಈಗ ಚಪ್ಪಲನ್ನೆಲ್ಲ ನೋಡಿದ್ರೆ ಅದ್ರಲ್ಲಿ ಏನೋ ಬರುತ್ತೆ. ಈ ಚಪ್ಪಲಿಗೆಲ್ಲ ಸ್ವಲ್ಪ ಅಳತೆ ನೋಡ್ಕೊಂಡು ನಮ್ಮ ಕಾಲಿನ ಅಳತೆ ನೋಡ್ಕೊಂಡು ಆಮೇಲೆ ಇದಕ್ಕೆ ಕ್ಲ್ಯಾಂಪಿಂಗ್ ಮಾಡಿದ್ರೆ ಎಷ್ಟು ಸ್ಟ್ರೆಂತ್ ತಗೊಳುತ್ತೆ, ಎಷ್ಟು ಫೋರ್ಸ್ ತಗೊಳುತ್ತೆ ಅಂತ ಅದನ್ನು ಸ್ವಲ್ಪ ಇಂಜಿನಿಯರಿಂಗ್ ಕ್ಯಾಲ್ಕುಲೇಷನ್ ಮಾಡಿ ನಾನೊಂದು ಕಾಲೇಜಿನ ನಮ್ಮ KVG ಸುಳ್ಳಿ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಒಂದು ಡೈ ಮಾಡಿದೆ. ಅಚ್ಚನು ನಾನೇ ನನ್ನ ಫ್ರೀ ಟೈಮಲ್ಲಿ, ನನಗೆ ನಾನು ಆಗ ಡಿಪ್ಲೊಮ್ ಮಾಡ್ತಿದ್ದೆ, ಅದರ ನಂತರ ನಾನು BE ಮಾಡಿದ್ದು, ಡಿಪ್ಲೊಮ್ ಆಟೋಮೊಬೈಲ್ ಮಾಡ್ತಿರೋ ಆ ಅಚ್ಚನ್ನು ತಯಾರು ಮಾಡಿದೆ. ಅಚ್ಚನ್ನು ಸಾಧಾರಣ ಒಂದು 2 ವರ್ಷ ಅದರಲ್ಲಿ ನನಗೆ ಫ್ರೀ ಟೈಮಲ್ಲಿ ಮಾಡಿ ಮಾಡಿ ಅದೊಂದು ಸಕ್ಸಸ್ ಪೊಸಿಷನ್ಗೆ ಬಂತು. ಆಮೇಲೆ ಅದರಲ್ಲಿ ನಾವು ಬ್ಯಾಂಗ್ಳೂರಿಗೆ ಹೋಗಿ ಬೇರೆ ಶಾಪಲ್ಲಿ ಬೇರೆ ಒಂದು ಇಂಜೆಕ್ಷನ್ ಮೌಲ್ಡಿಂಗ್ ನೋಡತ್ರ ಹೋಗಿ ಅದನ್ನು ಡೈ ಕೊಟ್ಟು ಸ್ಟೆಪ್ ಅನ್ನು ಪ್ರೊಡಕ್ಷನ್ ಮಾಡಿದೆವು. ಆಮೇಲೆ ಅದಕ್ಕೆ ಯಾವ್ದು ಮೆಟೀರಿಯಲ್ ಸೂಕ್ತ ಅಂತ ನಮಗೆ ಪ್ರಾಕ್ಟಿಕಲ್ ಆಗಿ ನೋಡಬೇಕಾದ್ರೆ ಎಲ್ಲವನ್ನು ಸ್ಯಾಂಪಲ್ ತಂತು ಅಂತ ನೋಡಿ ಯಾವ್ದು ಅದಕ್ಕೆ ಸುಟೇಬಲ್ ಆಗುತ್ತೆ, ಯಾವ್ದು ಒಳ್ಳೆ ಲೈಫ್ ಕೊಡುತ್ತೆ, ಇದನ್ನೆಲ್ಲ ನಾವು ಟೆಸ್ಟ್ ಮಾಡಿ ಯು ವಿ ಸ್ಟೈ ಅದಕ್ಕೆ ಇಂಪ್ಯಾಕ್ಟ್ ಮಾಡಿ, ಹೌದು ಬಿಸಿಲಿಂದ ಆಗುತ್ತೆ, ಇನ್ನೊಂದು ಯು ಬಿ ಇಂಪ್ಯಾಕ್ಟಿಂಗ್ ಮೆಷಿನ್ ಅಂತ ಇದೆ, ಯು ವಿ ಅನ್ನೋದಕ್ಕೆ ಎಕ್ಸ್ಪೋಸ್ ಮಾಡುದು. ಆ ಯು ವಿ ಎಕ್ಸ್ಪೋಸ್ ಮಾಡಿ ಎಷ್ಟು ಹವರ್ಸ್ ಅಲ್ಲಿ ಅದು ಕಟ್ ಆಗುತ್ತೆ ಅದನ್ನೆಲ್ಲ ಟೆಸ್ಟ್ ಮಾಡಿದ್ವಿ ಬಿಸಿಲಲ್ಲಿ ಹೇಗೆ ಅಂತ. ಹಾಗಾಗಿ ಒಂದು ಸಾಧಾರಣ ಮಾದರಿಯಾಗಿ ಒಂದು 10 ವರ್ಷ ಲೈಫ್ ಬರುವಂತದ್ದು, ಆದಷ್ಟು ಒಂದು ಮನೆ ಒಳಗೆ ಇಟ್ಟುಕೊಂಡು ಉಪಯೋಗ ಮಾಡುವಂತ ಹೊರಗೆ ಕೊಂಡೋಗಿ ಔಟ್ಡೋರ್ಗೆ, ಹಾಗೆ ಒಂದು 10 ವರ್ಷ ಲೈಫ್ ಬರುವಂತ 10 ವರ್ಷ ಒಂದು ಗ್ಯಾರಂಟಿ ಕೊಡುವಂತದ್ದು, ಒಂದು ಒಳಗೆ ಇದ್ರೆ ಒಂದು 60 ವರ್ಷ ಲೈಫ್ ಬರುವಂತದ್ದು ಒಂದು ಮೆಟೀರಿಯಲ್ ಎಲ್ಲ ಸಿಕ್ಕಿತ್ತು ನಮಗೆ. ಅದನ್ನ ನಾವು ಈಗ ಎಲ್ಲಿ ಅಹಮದಾಬಾದ್ ವರೆಗೆ ನಾನು ಹುಡ್ಕೊಂಡು ಹೋದೆ ಮೆಟೀರಿಯಲ್ಸ್ ಅನ್ನೆಲ್ಲ ಎಲ್ಲ ಸೆಲೆಕ್ಟ್ ಮಾಡಿ, ಕೆಲವು ರೈಲ್ವೆಗೆ ಎಲ್ಲ ಸಪ್ಲೈ ಆಗುವಂಥದ್ದು ನಮಗೆ ಎಲ್ಲ ಮೆಟೀರಿಯಲ್ ಸಿಕ್ಕಿತ್ತು, ಅದನ್ನು ತಂದು ನಾನು ಪ್ರೊಡಕ್ಷನ್ ಶುರು ಮಾಡಿದೆ. ಆಮೇಲೆ ಇದು ಬೇರೆ ಬೇರೆ ಮೆಟೀರಿಯಲ್ ಅಲ್ಲಿ ಕೂಡ ಮಾಡಿ ಟೆಸ್ಟ್ ಮಾಡಿದೆ ಎಲ್ಲವನ್ನು. ಅದರಲ್ಲಿ ಯಾವ್ದು ಒಳ್ಳೆಯ ನಮಗೆ ಉತ್ತಮವಾದ ಫಲಿತಾಂಶ ಬಂತ, ಲಾಂಗ್ ಲೈಫ್ ದೀರ್ಘ ಬಾಳ್ವಿಕೆ ಬಂತ, ಅಂತ ಮೆಟೀರಿಯಲ್ ಸೆಲೆಕ್ಟ್ ಮಾಡಿಕೊಂಡು ನಾವು ಪ್ರೊಡಕ್ಷನ್ ಶುರು ಮಾಡಿದೀವಿ. ಆಮೇಲೆ ಈ ಇದು ಈ ಪ್ರೊಡಕ್ಷನ್ ಮಾಡುವಾಗ ನಮಗೆ ಈ ಪ್ರೊಡಕ್ಷನ್ ಫೀಲ್ಡ್ ಅಲ್ಲಿ ಕೂಡ ಈಗ ಸಮಸ್ಯೆ ಬರುತ್ತೆ, ಅದು ಆಳುಗಳ ಸಮಸ್ಯೆ ಬರುತ್ತೆ. ಯಾಕಂದ್ರೆ ಸ್ವಲ್ಪ ಕಷ್ಟಕರ ಕೆಲಸ ಆಗುವಾಗ ಜನರು ಬರುವುದಿಲ್ಲ ಅಂತ ಕೆಲಸಗಳಿಗೆ. ಹಾಗಾಗಿ ನಾವು ಇನ್ನು ಆಟೋಮೇಷನ್ಗೆ ಮಾಡುವ ಅಂತ ಹೇಳಿ ಈ ಕಲಿಕೆ ಒಟ್ಟಿಗೆ ಈ ಫೀಲ್ಡ್ ಇಂಡಸ್ಟ್ರಿಯಲ್ ಫೀಲ್ಡ್ ಅಲ್ಲಿ ಸ್ವಲ್ಪ ಅನುಭವ ಸಿಕ್ಕಿತ್ತು. ಎರಡನ್ನು ಒಟ್ಟು ಮಾಡಿ ನಾನು ಪ್ರೊಡಕ್ಷನ್ ಮಾಡುವ ಸಿಸ್ಟಮ್ ಅನ್ನೇ ನನ್ನ ಓನ್ ಸೆಟ್ಟಿಂಗ್ ಆಗಿ ಮಾಡಿಬಿಟ್ಟೆ. ಆಮೇಲೆ ಕೆಲವು ಡ್ರಾಬ್ಯಾಕ್ಸ್ ನಮಗೆ ನಮ್ಮ ಇದ್ದದನ್ನು ಯಾವುದು ಈಗ ಪ್ರೊಡಕ್ಷನ್ ಅಲ್ಲಿ ಆಗುವಂತದನ್ನು ನಮ್ಗೆ ಅನಲೈಸ್ ಮಾಡ್ಲಿಕ್ಕೆ ಆಗುತ್ತೆ. ಸ್ವಲ್ಪ ಕಲ್ತು ಅನುಭವ ಇದ್ದಾಗಿ ಥಿಯರಿಗೆ ಅನುಭವ ಇದ್ದಾಗ ಏನಾದ್ರೂ ಪ್ರಾಬ್ಲಮ್ಸ್ ಅಂದ್ರೆ ಅದನ್ನು ಫೇಸ್ ಮಾಡಿ ಅದನ್ನು ಸಾಲ್ವ್ ಮಾಡುವಂಥದ್ದು ನಮ್ಗೆ ಒಂದು ರೂಢಿಯಾಗಿ ಬಿಟ್ಟಿದೆ. ಈಗ ಕೆಲವು ಇದು ಮಾತ್ರ ಅಲ್ಲ, ನಾವು ಈಗ ಬೇರೆ ಬೇರೆ ಕೆಲಸ ಮಾಡ್ತೀವಿ ಈಗ ನಮ್ಮ ಸ್ವಂತಕ್ಕೆ ಎಲ್ಲ ಬೇಕಾಗುವಂಥದ್ದು ಸ್ವಲ್ಪ ಇದಕ್ಕೆಲ್ಲ. ಆಮೇಲೆ ಹಾಗಾಗಿ ಈ ಸ್ಟೆಪ್ಗಳನ್ನು ಶುರು ಮಾಡಿ ನಾ ಏನ್ ಮಾಡಿದೆ ಅಂದ್ರೆ ಪ್ರೊಡಕ್ಷನ್ ಆಯಿತು, ಪ್ರೊಡಕ್ಷನ್ ಸಕ್ಸಸ್ ಆಯಿತು. ಇನ್ನು ಸೇಲ್ಸ್ ಅಲ್ಲಿ ಕೂಡ ಅಷ್ಟೇ, ಎಲ್ಲರೂ ಈಗ ಅನುಭವಿಸುವಂತ ಕಷ್ಟಗಳಿದೆ. ಪ್ರೊಡಕ್ಷನ್ಗಿಂತ ಸೇಲ್ಸ್ ಸ್ವಲ್ಪ ಕಷ್ಟನೇ, ಯಾಕೆಂದ್ರೆ ಈಗಿನ ಈ ಮಾರ್ಕೆಟ್ ಅಲ್ಲಿ ಅದನ್ನು ಹೊರಗಡೆ ಸೇಲ್ ಮಾಡೋದು ಬಾರಿ ಕಷ್ಟ ಇರುತ್ತೆ. ಆ ರೀತಿ ಅದರಿಂದಾಗಿ ನನಗೇನು ಮಾಡಿದೆ ಅಂದ್ರೆ ಮಾರ್ಕೆಟಿಂಗ್ ಹೇಗೆ ಹೋಗುದಂತ ಕೆಲವು ಅಡ್ವರ್ಟೈಸ್ಮೆಂಟ್ ಕೊಟ್ಟೆ. ಆಮೇಲೆ ಕೆಲವರು ನಿಮಗೆ ಈಗ ಪತ್ರಿಕೆಯವರು ಮತ್ತೆ ಮಾಧ್ಯಮದವರು TV ಮಾಧ್ಯಮದವರು ಎಲ್ಲ ಅದರ ಬಗ್ಗೆ ಸ್ವಲ್ಪ ಬಿತ್ತರಿಸಿದ್ರು, ಇದರ ಬಗ್ಗೆ ಇಂಥದ್ದೊಂದು ಏನಿ ಮಾಡಿದ್ರೆ ಹೀಗಿಂತ. ಹಾಗಾಗಿ ಅಂದ್ರೆ ಕಾಲೇಜ್ ಲೈಫ್ ಅಲ್ಲಿ ಇರೋ ಹಾಗೆ ಆಯ್ತು. ಆಮೇಲೆ ರಾಜ್ಯ ಸಮಯದಲ್ಲಿ ನಾನು ಈ ಹೊರಗಡೆ ಬೇರೆ ಬೇರೆ ಸಕಲೇಶ್ಪುರ ಜಿಲ್ಲೆ, ಇದು ಸಕಲೇಶ್ಪುರ ಅಂದ್ರೆ ಈಗ ಹಾಸನ ಜಿಲ್ಲೆ ಮತ್ತು ಈ ಚಿಕ್ಕಮಂಗ್ಳೂರು ಜಿಲ್ಲೆ ಮತ್ತೆ ಕೊಡಗು ಜಿಲ್ಲೆ, ಈ 3 ಜಿಲ್ಲೆಗಳಲ್ಲಿ ಕೆಲವು ಕಡೆ ಹೋಗಿ ನಮ್ಮ ಇದನ್ನು ಕೆಲವು ಒಳ್ಳೊಳ್ಳೆ ಪ್ಲಾಂಟರ್ಸ್ನ ಹತ್ರ ಹೋಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಒಂದೊಂದು ಮಾಡಿ ಕೊಟ್ಟೆವು ನಾವು. ಕೊಟ್ಟು ಅದರಲ್ಲಿ ಅವ್ರು ಟೆಸ್ಟ್ ಮಾಡಲಿ ಹೇಳ್ತಿದ್ರು, ಅದು ಕೂಡ ಅದು ಹೊಸ್ತು ಅಂತ ಆಗ್ತಿದೆ. ಯಾಕಂದ್ರೆ ಅಲ್ಯೂಮಿನಿಯಂ ಏಣಿಯಲ್ಲಿ ಹತ್ತಲಿಕ್ಕೆ ಆಗುತ್ತಾ, ಅಲ್ಯೂಮಿನಿಯಂ ಬೆಂಡ್ ಆಗುದಿಲ್ವಾ, ಅದು ನೀರಿಗೆ ಯೂಸ್ ಮಾಡುವಂತದ್ದು, ಅದನ್ನು ಸ್ಟೆಪ್ ಹಾಕಿ ಹತ್ತಿದ್ರೆ ಆಗುತ್ತಾ ಅಂತ ಹೇಳಿ ನಮ್ಮ ಹತ್ರನೇ ಹತ್ತಿ ತೋರಿಸಿ ಅದರ ಬಗ್ಗೆ ಉಪಯೋಗವನ್ನು ತಿಳ್ಕೊಂಡ್ರು. ಆಮೇಲೆ ಅದನ್ನು ನಾವು ಎಲ್ಲ ಅಲ್ಲಿ ಅವರೇ ಒಂದೊಂದು ಕೊಟ್ಟೆವು. ಹೀಗೆ ಎರಡು ಎಲ್ಲ ಈ 3 ಜಿಲ್ಲೆಗಳಲ್ಲಿ ಕೂಡ ನಾವು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಬಂದೆವು. ಎಲ್ಲಿ ಒಳ್ಳೆ ಪ್ಲಾಂಟರ್ಸ್ ಹತ್ರ ಹೋಗುದು, ಅಲ್ಲಿ ಕೊಟ್ಟು ಬರುದು, ಒಂದೊಂದನ್ನು ಕೊಟ್ಟು ಅವ್ರ ಹತ್ರ ಹಣ ತಗೊಂಡು ಬರುದು. ಅದಕ್ಕೆ ಅಂತಂದು ಪ್ರಾಜೆಕ್ಟ್ ಮಾಡಿ ಅಂದ್ರೆ ಸ್ಟೆಪ್ ಅನ್ನು ಮಾತ್ರ ಹೋಗಿ ಫಿಕ್ಸ್ ಮಾಡುದು, ಅವ್ರ ಹತ್ರ ಪರ್ಪ ಇರುತ್ತೆ. ಅದಕ್ಕೆ ಹಾಗೆ ಮಾಡಿ ಸ್ವಲ್ಪ ಅದು ಪ್ರಚಾರ ಆಯಿತು. ಪ್ರಚಾರ ಆದ್ಮೇಲೆ ನಮ್ಮನ್ನು ಅವರೇ ಕರೀಲಿಕ್ಕೆ ಶುರು ಮಾಡಿದ್ರು ಎಲ್ಲ ಕಡೆ, ನಮಗೆ ಬೇಕು ನಮಗೆ ಬೇಕು ಅಂತ. ಆ ರೀತಿಯಲ್ಲಿ ನಾವು ಆ ವರ್ಷ ಒಂದು 50,000 ಮಾಡಿದ್ದು ಎಲ್ಲ ಒಂದು ತಿಂಗಳಲ್ಲಿ ಖಾಲಿ ಆಯಿತು. ಹಾಗಾಗಿ ಇನ್ನು ಇದರ ಅವಶ್ಯಕತೆ ತುಂಬಾ ಇದೆ, ಯಾಕಂದ್ರೆ ಬಿದಿರು ಕೂಡ ಅಳಿಸ್ತಾ ಹೋಗ್ತಾ ಇದೆ. ಜನರ ಹತ್ರ ಎಲ್ಲ ಸ್ಪ್ರಿಂಗ್ ಪ್ಲಾಂಟರ್ಸ್ ಹತ್ರ, ಕಾಫಿ ಪ್ಲಾಂಟರ್ಸ್ ಹತ್ರ ಮೂರು ಜಿಲ್ಲೆಗಳಲ್ಲಿ ಕೂಡ ಒಳ್ಳೆ ಏಣಿಗಳಿವೆ, ಎಲ್ಲ ಪೈಪ್ ಸ್ಪ್ರಿಂಕ್ಲರ್ ಪೈಪ್ ಇದೆ. ಅದಕ್ಕೆ ಅವರು ಫಿಕ್ಸ್ ಮಾಡಿದ್ರೆ ಅಡ್ಡ ಹಾಕಿ ಉಪಯೋಗ ಮಾಡಿದ್ರೆ ನೀರಿಗೆ ಆಗುತ್ತೆ, ಸ್ಟ್ರೈಟ್ ಇಟ್ಟು ಉಪಯೋಗ ಮಾಡಿದ್ರೆ ಮರದ ಏಣಿಗೆ ಆಗುತ್ತೆ. ಎರಡನ್ನು ಒನ್ ಇನ್ ಟೂ ಇನ್ ಒನ್ ಅಲ್ಲಿ ಯೂಸ್ ಆಗ್ತದೆ ಇದು. ಹಾಗಾಗಿ ಅಂತ ಅಂದ ಸೆಟ್ ಆಯ್ತು ಅಂತ ಅವರಿಗೆ, ನಮ್ಗೆ ಕೂಡ ಮನಗಂಡು ಆಮೇಲೆ ನಾವು ಈ ಪ್ರೊಡಕ್ಷನ್ ಸೈಡ್ಗೆ ಜಾಸ್ತಿ ಒಲವು ತೋರಿಸಿ ಅದರಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ತೆಗೆಯುವಾಗೆ ಮಾಡಿ ನಾವು ಮಿಷಿನ್ ಅನ್ನು ಹೊಸದಾಗಿ ಡೆವಲಪ್ ಮಾಡಿದ್ದೀವಿ. ಈಗ ಅದರೊಟ್ಟಿಗೆ ನಾವು ಏನು ಇನ್ನೊಂದೇನಂದ್ರೆ ನಮಗೆ ಎನರ್ಜಿ ಕೂಡ ಇಂಪಾರ್ಟೆಂಟ್. ಎನರ್ಜಿ ಸೇವ್ ಮಾಡಿದ್ರೆ ನ್ಯಾಷನಲ್ ಸೇವ್ ಅಂತ ಹೇಳ್ಬೋದು. ಯಾಕಂದ್ರೆ ಪೆಟ್ರೋಲಿಯಂನ ಇದೆಲ್ಲ ನಾವೀಗ ದಿವಸಕ್ಕೆ ಏರ್ತಿರುವಾಗ ಅಂದ್ರೆ ಶಕ್ತಿಯ ಮೂಲ ಯಾವುದೇ ಆಗ್ಲಿ, ಶಕ್ತಿಯನ್ನು ನಾವು ಉಳಿಸಿದ್ರೆ ನಮ್ಮ ಡೆವಲಪ್ ಆದಾಗೆ ಅದು ರಾಷ್ಟ್ರದ ಉಳಿಸಿದ್ರು ರಾಷ್ಟ್ರ ಶ್ರೀಮಂತ ಆಗ್ತದೆ, ನಮ್ಮ ಹತ್ರ ಉಳಿಸಿದ್ರು ಅದಕ್ಕೆ ನಾವು ಕೂಡ ಶ್ರೀಮಂತ ಆಗ್ತೀವಿ ಆ ರೀತಿ. ಅದರಿಂದಾಗಿ ನಾನು ಏನು ಮಾಡಿದೆ ಅಂದ್ರೆ ಈ ಫಸ್ಟ್ ಅಲ್ಲಿ ನಮಗೆ ಆರ್ಥಿಕ ಸಮಸ್ಯೆ ಇರೋದ್ರಿಂದಾಗಿ ನಾನು ಸೆಕೆಂಡ್ ಹ್ಯಾಂಡ್ ಮಿಷಿನ್ ತಗೊಂಡು ಬಂದು ಅದನ್ನು ಯಾವುದು ನಮಗೆ ಕಮ್ಮಿ ಪವರ್ ಯೂಸ್ ಮಾಡಿ ವಿದ್ಯುತ್ ಶಕ್ತಿಯನ್ನು ಉಪಯೋಗ ಮಾಡಿ ನಮಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಬರಬೇಕು, ಮ್ಯಾಕ್ಸಿಮಮ್ ಔಟ್ಪುಟ್ ತೆಗಿಬೇಕು. ಇದಕ್ಕೆ ಹೇಗೆ ಆಲೋಚನೆ ಮಾಡುವಾಗ ನಮಗೆ ಅದ್ರ ಬೇರೆ ಬೇರೆ ಆಪರೇಷನ್ ಇರುತ್ತೆ. ಈಗ ಒಂದು ಪ್ರೊಡಕ್ಷನ್ ಮಾಡ, ಒಂದು ಸ್ಟೆಪ್ ಅಂತ ಪ್ರೊಡಕ್ಷನ್ ಮಾಡ್ತೀವಿ ನಾವು, ಅದು ಇಂಜೆಕ್ಷನ್ ಮೌಲ್ಡಿಂಗ್ ಅಲ್ಲಿ ಅದರಲ್ಲಿ ನಾಲ್ಕು ಪ್ರೊಸೆಸ್ ಇರುತ್ತೆ. ಒಂದು ಇಂಜೆಕ್ಷನ್, ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ಗೆ ಡೈ ಕ್ಲಾಂಪಿಂಗ್ ಆಗುತ್ತೆ, ಆಮೇಲೆ ಇಂಜೆಕ್ಷನ್ ಆಗುತ್ತೆ ಮೆಟೀರಿಯಲ್, ಆಮೇಲೆ ರೀಫಿಲಿಂಗ್ ಆಗುತ್ತೆ, ಆಮೇಲೆ ಕೂಲಿಂಗ್ ಟೈಮ್ ಇರುತ್ತೆ. ಈ ನಾಲ್ಕು ಆಪರೇಷನ್ ಅಲ್ಲಿ ಕೂಡ ಏನಾಗ್ತದೆ, ಮ್ಯಾಕ್ಸಿಮಮ್ ಪವರ್ ಯುಟಿಲೈಸ್ ಆಗುದು ಒಂದು ರೀಫಿಲಿಂಗ್ ಮತ್ತು ಇಂಜೆಕ್ಷನ್ ಅಲ್ಲಿ. ಆ ಟೈಮ್ ಇಟ್ಟರೆ ಬೀಳ್ತದ್ದು ಕೂಲಿಂಗ್ ಮತ್ತು ಡೈಲಾಕಿಂಗ್, ಇದಕ್ಕೆಲ್ಲ ಕಮ್ಮಿ ಪವರ್ ಸಾಕಾಗುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಇರೋ ಮೋಟರ್ ಅನ್ನು ಎರಡೂ ಸಂದರ್ಭದಲ್ಲಿ ಎರಡೂ ಆಪರೇಷನ್ಗಳಲ್ಲಿ ಮಾತ್ರ ಅದರ ಪವರ್ ಹೈ ಯೂಸ್ ಆಗುತ್ತೆ, ಬೇರೆ ಟೈಮ್ ಅಲ್ಲಿ ಕಮ್ಮಿ ಪವರ್ ಅಲ್ಲಿ ರನ್ ಆಗುವಾಗೆ ಆ ಮೋಟರ್ ಅನ್ನು ಮಾಡಿದ್ದೇವೆ ನಾವು. ಮೋಟರ್ ಅನ್ನು ನಾವು ಡಿಸೈನ್ ಮಾಡಿದ್ದೇವೆ, ಅದಕ್ಕಂದ್ರೆ ಸ್ವಲ್ಪ ಕೈ ಕೂಡ ಸುಟ್ಕೊಳ್ತೇವೆ. ಯಾಕಂದ್ರೆ ನಾವು ಇನೋವೇಷನ್ ಮಾಡುವಾಗ, ಡೆವಲಪ್ ಮಾಡುವಾಗ, ಸ್ವಲ್ಪ ರಿಸರ್ಚ್ ಮಾಡುವಾಗ ಕೆಲವೊಂದು ಲಾಸ್ ಆಗುತ್ತೆ, ಅದೆಲ್ಲ ಬರ್ತದೆ, ಆಮೇಲೆ ಅದು ನಮಗೆ ಓವರ್ಕಮ್ ಆದೇವೆ ಅದರಿಂದ. ಹಾಗಾಗಿ ಈಗ ಸಾಧಾರಣ 180,000 ಒಂದು ತಿಂಗಳಿಗೆ ಬರುವಂತಹ ಒಂದು ವಿದ್ಯುತ್ ಬಿಲ್ ಅನ್ನು ನಮ್ಮಲ್ಲಿ 60,000 ನಿಲ್ಲಿಸಿದ್ದೇವೆ. ಅದನ್ನು ಮೂರನೇ ಒಂದು ಭಾಗವನ್ನು ಮಗದ ವಿದ್ಯುತ್ ಅನ್ನು ಉಳಿಸಿದ್ದೇವೆ, ಅದರದ್ದು ನ್ಯಾಷನಲ್ ಸೇವೆ ಆಯ್ತು. ಆ ರೀತಿ ಸಾಮಾನ್ಯವಾಗಿ ಯಾವುದು ಎಲ್ಲವನ್ನು ಹೇಳುವಂತದ್ದು, ಒಂದು ರೂಪಾಯಿ ಉಳಿಸಿದ್ರೆ ಒಂದು ರೂಪಾಯಿ ಉತ್ಪಾದನೆಗೆ ಸಮಾನ ಅಂತ. ಸರಿ, ಈಗ ಇದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳ ಬಗ್ಗೆ ಹೇಳಿ ಮತ್ತೆ ಎಲ್ಲಿಂದ ತರಿಸ್ತೀರಿ ಅಂತ. ಹೌದು ಸರ್, ಅದೇ ಈಗ ನಾನು ನಿಮಗೆ ಇವಾಗ ಹೇಳಿದ ಹಾಗೆ ನಮ್ಗೆ ಈ ಮೆಟೀರಿಯಲ್ ಅನ್ನು ಬೇರೆ ಬೇರೆ ಬೇರೆ ಟೆಸ್ಟ್ ಮಾಡಿದ್ವಿ. ಒಂದು 20 ಬ್ಯಾಗ್ 30 ಬ್ಯಾಗ್ ಬೇರೆ ಬೇರೆ ಕಂಪನಿದು ತರಿಸಿ ನಾವು ಟೆಸ್ಟ್ ಮಾಡಿದ್ವಿ. ಎಲ್ಲರೂ ಹೇಳೋದು ಅವರವರ ಉತ್ಪನ್ನಗಳು ಒಳ್ಳೇದು, ಅವರವರ ಕಚ್ಚಾ ವಸ್ತುಗಳು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮಗೆ ಕೂಡ ಕನ್ಫ್ಯೂಷನ್, ಎಲ್ಲವನ್ನೊಂದು ತರಿಸಿದೆವು, ಅದರಲ್ಲಿ ಅದು ಪ್ರೊಡಕ್ಷನ್ ಮಾಡಿದೆವು, ಎಲ್ಲ ಅಪ್ಲಿಕೇಶನ್ ಯೂಸ್ ಮಾಡಿದೆವು, ಆಮೇಲೆ ಅದನ್ನು ನಮ್ಮಲ್ಲಿ ಉಪಯೋಗ ಮಾಡಿ ಒಂದು ವರ್ಷ ನೋಡಿದೆವು. ನಮ್ಮ ನೋಡಿದ್ಮೇಲೆ ಯಾವ್ದ್ರಲ್ಲಿ ಪ್ರಾಬ್ಲಮ್ ಉಂಟು, ಯಾವ್ದ್ರಲ್ಲಿ ಪ್ರಾಬ್ಲಮ್ ಅಂತ ಅದನ್ನು ಲಿಸ್ಟ್ ಮಾಡಿ ಅಂತ ವಸ್ತು ಕಚ್ಚಾ ವಸ್ತುವನ್ನು ನಾವು ತರಲಿಕ್ಕೆ ಶುರು ಮಾಡಿದೆವು. ಅದರಲ್ಲಿ ನಮಗೆ ಭಾರತದಲ್ಲಿ ಪ್ರೊಡಕ್ಷನ್ ಆಗುವಂತಹ ಕೆಲವು ಪ್ರೊಡಕ್ಷನ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಮತ್ತೆ ವಿದೇಶದಿಂದ ತಂದ ಅಂತಹ ಒಂದು ಮೆಟೀರಿಯಲ್ ನಮಗೆ ಅದಕ್ಕೆ ಕಚ್ಚಾ ವಸ್ತುಗಳು ಸರಿ ಸುಟ್ಟದು. ಎಂತ ಕಚ್ಚಾ ವಸ್ತುಗಳೆಲ್ಲ ಬೇಕಾಗ್ತವೆ ನಮಗೆ? ಅದಕ್ಕೆ ನೈಲಾನ್ ಅಂತ ಮೆಟೀರಿಯಲ್ ಹಾಕ್ತಿವಿ, ಆಮೇಲೆ ಯುವಿ ಸ್ಟೆಬಿಲೈಸರ್ ಅಂತ ಒಂದು ಮೆಟೀರಿಯಲ್ ಹಾಕ್ತಿವಿ, ಅಂದ್ರೆ ಬಿಸಿಲಿಗೆ ಹಾಳಾಗಬಾರ್ದಂತ. ಆಮೇಲೆ ಕಲರ್, ಸ್ವಲ್ಪ ಕಲರ್ ಎಸ್ಥೆಟಿಕ್ ಲುಕ್ ಯಾವ್ದು ಬರುತ್ತೆ ನಮಗೆ, ಅದು ಸಾಧಾರಣ ಸಿಲ್ವರ್ ಕಲರ್ ಅಂತ ಅದನ್ನು ಯೂಸ್ ಮಾಡ್ತೀವಿ. ಹಾಗೆ ಈ ರೀತಿ ಅದನ್ನು ಕಲರ್ ಅನ್ನು ಮ್ಯಾಚ್ ಮಾಡಿ ನಾವು ಪ್ರೊಡಕ್ಷನ್ ಮಾಡ್ತೇವೆ. ಆಮೇಲೆ ಅದಕ್ಕೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ. ಯಾವ್ದಂದ್ರೆ ಒಬ್ಬ ಮನುಷ್ಯ ಈಗ 10 ಕೆಜಿ 80-90 ಕೆಜಿ ಆದ್ರೂ ಕೂಡ ನಮ್ಮ ಸ್ಟೆಪ್ ಎಷ್ಟು ಕೆಪಾಸಿಟಿ ಅಂದ್ರೆ ಅದು 240 ಕೆಜಿ ಕೆಪಾಸಿಟಿ ಇರಬೇಕು. ಯಾಕೆಂದ್ರೆ ಅದು ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟು ಅಂದ್ರೆ 2.5 2.6 ಇಟ್ಟಿರ್ತೇವೆ. ಯಾಕಂದ್ರೆ ಹತ್ತಿದ ಅಲ್ಲಿಂದ ಕೆಳಗೆ ಬಿದ್ರೆ ಅದಕ್ಕಿಂತ ತುಂಬಾ ಮೈಕೈಗೆ ನಷ್ಟ ಆಗುತ್ತೆ, ಆರೋಗ್ಯ ಜೀವ ಅಪಾಯ. ಅದಕ್ಕೋಸ್ಕರ ನಮ್ಮ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಇಟ್ಟಿರ್ತೇವೆ, ಅದನ್ನು ಜಾಸ್ತಿ ಇಟ್ಟಿರ್ತೀವಿ. ಈಗ ಬಕೆಟ್ ನಿಮ್ದು ಇದು ಪಾತ್ರೆ ಎಲ್ಲ ಮಾಡಿದ್ರೆ ಅದು ಬಿದ್ರೆ ಕಟ್ಟಾದ್ರೆ ಏನಾಗ್ಲಿಕ್ಕಿಲ್ಲ, ಆದ್ರೆ ನಮ್ಮ ಈ ಐಟಮ್ ನಾವು ಮಾಡುವಂತಹ ಐಟಮ್ ಅದು ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ. ಅಂದ್ರೆ ಅದು ಲೋಡ್ ನಿಜ 90 ಕೆಜಿ ತಗೊಳ್ದಿದ್ರು ನಮ್ದು ನಮ್ಮ ಸ್ಟೆಪ್ 240 ಕೆಜಿ ತಗೊಳ್ಳುವಷ್ಟು ಕೆಪಾಸಿಟಿ ಇರುತ್ತೆ. ಆಲ್ರೆಡಿ ನಮ್ಮ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರುವಾಗ ಸುಳ್ಯದಲ್ಲಿ ಅದನ್ನು ಟೆಸ್ಟ್ ಮಾಡಿದೆ UTM ಲ್ಯಾಬ್ ಅಲ್ಲಿ. ಹಾಗಾಗಿ ಅದರಲ್ಲಿ ಟೆಸ್ಟ್ ಮಾಡಿ ಅದು ಅಷ್ಟು ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇದೆ. ಅದಕ್ಕೆ 140 ಕೆಜಿ ತಗೊಳ್ಳುವಷ್ಟು ಕೆಪಾಸಿಟಿ ಇರುತ್ತೆ ಒಂದು ಸ್ಟೆಪ್ಗೆ. ಆ ರೀತಿ ಸ್ಟೆಪ್ ಡಿಸೈನ್ ಮಾಡಿದ್ದೀವಿ. ಈ ಪ್ಲಾಸ್ಟಿಕ್ ಅಥವಾ ಫೈಬರ್ ನ ಒಂದು ಸ್ಟೆಪ್ ಅನ್ನ ಇದಕ್ಕೆ ಅಲ್ಯೂಮಿನಿಯಂ ಲ್ಯಾಡರ್ ಗೆ ಫಿಕ್ಸ್ ಮಾಡುವಂತಹದ್ದು ಹೇಗೆ? ಇದು ಕ್ಲ್ಯಾಂಪ್ ಮಾಡುವಂತಹದ್ದು. ಕ್ಲ್ಯಾಂಪ್ ಅಂದ್ರೆ ಪೈಪಿನ ಡಯಾಮೀಟರ್ಗೆ ನಮ್ಮ ಹತ್ರ ಎರಡು ಟೈಪ್ನ ಸ್ಟೆಪ್ ಇರುತ್ತೆ. ಒಂದು 50 mm ಡಯಾಮೀಟರ್ ಇದು, ಇನ್ನೊಂದು 75 mm ಡಯಾಮೀಟರ್. 50 mm ಡಯಾಮೀಟರ್ ನ ಪೈಪ್ಗೆ ಒಂದು ಒಂದು ಟೈಪ್ ಅಚ್ಚು ಮಾಡಿ ಅದರಲ್ಲಿ ಸ್ಟೆಪ್ ಅನ್ನು ಮಾಡಿದೀವಿ. ಈ ಸ್ಟೆಪ್ ಅನ್ನು ಅದಕ್ಕೆ ಓಪನ್ ಮಾಡಿ ಒಳಗೆ ಫಿಕ್ಸ್ ಮಾಡಿ ಎರಡು ನಟ್ ಬೋಲ್ಟ್ ಆಗಿರುತ್ತೆ. ನಟ್ ಬೋಲ್ಟ್ ಹಾಕಿ ಕ್ಲ್ಯಾಂಪಿಂಗ್ ಮಾಡುದು. ನಿಮಗೆ ಸುಲಭದಲ್ಲಿ ಹೇಳುದಂದ್ರೆ ನಮಗೆ ಈ ಪೈಪಿಗೆ ಕ್ಲ್ಯಾಂಪಿಂಗ್ ಮಾಡ್ತೀವಲ್ಲ ನಟ್ ಬೋಲ್ಟ್ ಹಾಕಿ ಹೊಸ ನಿಪ್ಪಲ್ ಅನ್ನು ಎಚ್ ಡಿ ಪಿ ಪೈಪಿಗೆ, ಆ ರೀತಿಯಲ್ಲಿ ಬೋಲ್ಟ್ ಈಗ ಕ್ಲ್ಯಾಂಪ್ ಅಲ್ಲದೆ ಒಂದು ಬೋಲ್ಟ್ ಬರೋದು, ನಮ್ದ್ರಲ್ಲಿ ಎರಡು ಕ್ಲ್ಯಾಂಪ್ ಬೋಲ್ಟ್ ಬರುತ್ತೆ. ಆ ಎರಡು ಬೋಲ್ಟ್ ಅನ್ನು ಟೈಟ್ ಮಾಡಿದ್ರೆ ಅದು ಗಪ್ ಹಿಡ್ಕೊಳ್ತದೆ ಗಟ್ಟಿಡುದು. ಅಂದ್ರೆ ಪರ್ಫೆಕ್ಟ್ ರೌಂಡ್ಗೆ, ಪರ್ಫೆಕ್ಟ್ ರೌಂಡಿನ ಪೈಪಿಗೆ ಪರ್ಫೆಕ್ಟ್ ರೌಂಡಿನ ಕ್ಲ್ಯಾಂಪ್ ಮಾಡಿ ಟೈಟ್ ಮಾಡಿದ್ರೆ ನಿಮ್ಗೆ ನಮ್ಮ ವೆಹಿಕಲ್ ಬ್ರೇಕ್ ಏನಾಗಿ ಅದು ಗಟ್ಟಿ ಇಟ್ಕೊಂಡ್ರೆ ಬಿಡುದಿಲ್ಲ, ಅಲ್ಲಿಂದ ಜಾರುದಿಲ್ಲ, ಏನಾಗುದಿಲ್ಲ. ಅದೇ ನಮ್ಮ ಡೈಯಲ್ಲಿ ಆ ಕಾನ್ಸೆಪ್ಟ್ ಎಲ್ಲ ಇರೋದ್ರಿಂದಾಗಿ ನಮ್ಮ ಸ್ಟೆಪ್ ಅಲ್ಲಿ ಈಗ ಬೇರೆ ಗಿಲಕ್ಕೆ ಕೆಲವು ಕಾಪಿ ಹೊಡೆದಿದ್ದಾರೆ, ಅದ ಕೆಲವೊಂದು ಜಾರುತ್ತೆ. ಅದು ಜಾರ್ಲಿಕ್ಕೆ ಕಾರಣ ಎಂತ ಅಂದ್ರೆ ಒಳಗೆ ಯಾರು ಗ್ಯಾಪ್ ಇರಬಾರ್ದು. ಅದು ಪರ್ಫೆಕ್ಟ್ ರೌಂಡ್ಗೆ ಪರ್ಫೆಕ್ಟ್ ರೌಂಡ್ ನ ಕ್ಲ್ಯಾಂಪಿಂಗ್ ಟೈಟ್ ಹಾಕಿ ಟೈಟ್ ಆದ್ರೆ ಅದು ಜಾರುದಿಲ್ಲ, ಸ್ಟೆಪ್ ಜಾರುದಿಲ್ಲ ಅಷ್ಟು ಬೇಗ. ಆದ್ರೆ ಸ್ವಲ್ಪ ಬಿಸಿಲಿ ಇರುವಾಗ, ತುಂಬಾ ಬಿಸಿಲಲ್ಲಿ ಇದ್ದಾಗ ಸ್ವಲ್ಪ ತಿರುಗುತ್ತೆ, ಜಾರುದಿಲ್ಲ. ಆ ರೀತಿಯ ನಾವು ಕ್ಲ್ಯಾಂಪ್ ಅನ್ನು ಡಿಸೈನ್ ಮಾಡಿದ್ದೀವಿ. ಅಂದ್ರೆ ಅದು ಇನ್ನು ಎರಡು ಇಂಚಿಗೆ ಅಂದ್ರೆ 50 mm, ಇನ್ನೊಂದು 3 inch ಅಂತ ಹೇಳ್ತೀವಿ ನಾರ್ಮಲ್ ಆಗಿ, ಅದು 75 mm ಡಯಾಮೀಟರ್ ಪೈಪಿಗೆ. ಅಂದ್ರೆ ದೊಡ್ಡದಕ್ಕೆ ದೊಡ್ಡ ಸ್ಟೆಪ್ ಮಾಡಿದೀವಿ, ಚಿಕ್ಕದಕ್ಕೆ ಚಿಕ್ಕ ಸ್ಟೆಪ್ ಮಾಡಿದೀವಿ. ಅದನ್ನು ಈಗ ಒಂದು 20 feet ಎತ್ತರದ ಪೈಪಿಗೆ ಅದಕ್ಕೆ 19 steps ಹಾಕ್ತೀವಿ. 20 feet ಉದ್ದದ್ದು ಲೆಂತ್ಗೆ ಅಂದ್ರೆ 6 meter ನ ಲೆಂತ್ಗೆ, ಹೌದು, ಒಂದು ಪರ್ 300 mm ಗೆ ಒಂದೊಂದು ಹಾಗೆ. ಅಂದ್ರೆ ನಿಮಗೆ ಒಂದು ಫೀಟಿಗೆ ಒಂದ್ರ ಹಾಗೆ ನಾವು ಸ್ಟೆಪ್ ಅನ್ನು ಕ್ಲ್ಯಾಂಪ್ ಮಾಡಿ ಏಣಿ ಮಾಡಿದ್ದೇವೆ. ಹಾಗೆ ಈಗ ನಿಮಿಷಕ್ಕೆ ಒಂದು ಸ್ಟೆಪ್ ಉತ್ಪಾದನೆ ಮಾಡುವ ಹಾಗೆ ನಿಮ್ಮ ಘಟಕವನ್ನು ಸ್ಥಾಪಿಸಿದ್ದೀವಿ. ಹೌದು, ನಾವು ಹಾಗೆ ಮಾಡಿದ್ದೇವೆ. ಈಗ ನಿಮಿಷಕ್ಕೆ 24 hours ಕಡೆದು ವರ್ಕ್ ಮಾಡ್ತದೆ ಅಥವಾ ಹೇಗೆ? 24 hours ವರ್ಕ್ ಮಾಡಿದ್ದೇವೆ. ಅಂದ್ರೆ ನಾವು ಸ್ವಲ್ಪ ಕಾಂಪಿಟೇಟರ್ಸ್ ಇದ್ರು ಕೂಡ ನಮ್ಮ ಪ್ರಾಡಕ್ಟಿನ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡಿರೋದ್ರಿಂದಾಗಿ, ಮತ್ತೆ ನಮ್ದು ನಾವು ಅದನ್ನು ಸೋಷಿಯಲ್ ವರ್ಕ್ ಅಂತ ಮಾಡ್ತಿದ್ದೇವೆ, ಏನು ಬಿಸ್ನೆಸ್ ಅಂತಲೂ ನಾವು ದೃಷ್ಟಿ ಮಾಡಿದಿಲ್ಲ. ಯಾಕೆಂದ್ರೆ ನಾನೇ ಡೆವಲಪ್ ಮಾಡಿ ನಾನು ರಿಸರ್ಚ್ ಮಾಡಿ ಅದಕ್ಕೆ ನಾನು ಒಂದು ವಾರ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ ನಾನು ನಿದ್ದೆನೆ ಮಾಡಿಲ್ಲ. ಕೊನೆಗೆ ನನಗೆ ಜಾಂಡಿಸ್ ಬಂತು ನಾನು ಮತ್ತೆ ಹಾಸ್ಪಿಟಲ್ ಸೇರಿದ್ದೀನಿ. ಅಷ್ಟು ಕ್ಯೂರಿಯಾಸಿಟಿಯಲ್ಲಿ ಮಾಡಿದ್ದು ಸ್ಟೆಪ್ ಅನ್ನು, ಹಾಗೆ ಅದು ಸಕ್ಸಸ್ ಆದ ದಿವಸದಿಂದ ನಾನು ಮಲಗಿದ್ದೀನಿ. ಅದಕ್ಕಿಂತ ಮೊದಲು ನನಗೆ ನಿದ್ದೆ ಬಂದ್ರೆ ಅರ್ಧ ಗಂಟೆ ಮಲಗುದು, ಕೂಡಲೇ ಎಚ್ಚರ ಆಗ್ತದೆ ಅದು ಸಕ್ಸಸ್ ಆಗಿಲ್ಲಲ್ಲ, ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು, ಕೂಡಲೇ ಎದ್ದು ಮಾಡುದು, ಪುನಃ ಅರ್ಧ ಗಂಟೆ ಮಲಗುದು, ಯಾವಾಗದ್ರು ಅದೇ ಹೆಚ್ಚಿಂತ ಅದು ನಿದ್ದೆದು ಪ್ರಾಬ್ಲಮ್ ಇಂದಾಗಿ ಜಾಂಡಿಸ್ ಬಂತು. ಆಮೇಲೆ ಅದು ಸರಿಯಾಯ್ತು. ಇದು ಇಲ್ಲಿ ಪ್ರೊಡಕ್ಷನ್ ಕೂಡ ನಮ್ಮ ಸ್ಟೆಪ್ ಕೂಡ ಸಕ್ಸಸ್ ಆಯ್ತು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಅದು ಕೆಲವೊಮ್ಮೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಜಾರುತ್ತೆ, ಹಿಡ್ಕೊಳ್ಳೋದಿಲ್ಲ, ಕ್ಲ್ಯಾಂಪಿಂಗ್ ಸಮಸ್ಯೆ ಅಂತೆಲ್ಲ ಬರ್ತಿತ್ತು. ಅದರಿಂದಾಗಿ ಸಕ್ಸಸ್ ಸ್ಟೇಜಿಗೆ ಬಂದ ಮೇಲೆ ನಾವು ಅದನ್ನು ಎಂತ ಮಾಡಿದೆ ಅಂದ್ರೆ, ಈಗ ಕೆಲವರು ಕೇಳ್ತಾರೆ ನಮ್ಮ ಹತ್ರ ನಮಗೆ ಮಾಡಿಕೊಡಿ, ನಾವು ನಮ್ಮ ಹೆಸರು ಹಾಕಿಕೊಡಿ, ನಾವು ಜಾಸ್ತಿ ಸೇಲ್ ಮಾಡ್ತೀವಿ ಅಂತ. ನಾನು ಹಾಗೆ ಮಾಡ್ಲಿಕ್ಕೆ ಹೋಗಿಲ್ಲ. ನಾನು ರಿಸರ್ಚ್ ಮಾಡಿದಂತ ಒಂದು ಐಟಮ್ ಅನ್ನು ನಾನು ಜನರಿಗೆ ಆದಷ್ಟು ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಉತ್ತಮ ಗುಣಮಟ್ಟದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಈಗ. ಅಂದ್ರೆ ರೀಸನೇಬಲ್ ಒಂದು ಪ್ರಾಫಿಟ್ ಅನ್ನು ಇಟ್ಕೊಂಡು. ಸರಿ, ಈಗ ಅಲ್ಯೂಮಿನಿಯಂ ಇದಕ್ಕೆ ಲ್ಯಾಡರ್ ಹಾಕುವಂತಹದ್ದು ಈ ಸ್ಟೆಪ್ಸ್ ಅಲ್ಲದೆ ಬೇರೆ ಏನಾದ್ರು ಉತ್ಪನ್ನ ಮಾಡ್ತೀರಾ ನೀವು? ಹೌದು ಸರ್, ಹೌದು. ಈಗ ಅಂದ್ರೆ ಇದು ಒಂದು ಒಂದು ಭಾಗವಾಗಿ ಸಕ್ಸಸ್ ಆದ್ಮೇಲೆ ಈ ಲ್ಯಾಡರ್ಸ್ ನಮ್ಮ ಈ ಕೃಷಿಕರು ನಮ್ಮ ಮೇಲೆ ಸ್ವಲ್ಪ ಇದು ಮಾಡ್ತಾರೆ, ನಮ್ಮನ್ನು ಸ್ವಲ್ಪ ಪುಷ್ ಮಾಡ್ತಾರೆ, ಪ್ರೋತ್ಸಾಹ ಕೊಡುವಾಗ ಅದು ಮಾಡಿ ಅದು ಮಾಡಿ ಅಂತ ಹೇಳ್ತಾರೆ. ಇವಾಗ್ಲೂ ಹೇಳ್ತಾ ಇರ್ತಾರೆ. ಅಂದ್ರೆ ಕೆಲವು ಈಗ ನಮ್ಗೆ ಆ ಸಂದರ್ಭದಲ್ಲಿ ಏನಂದ್ರೆ ಈ ಇದು ಏಣಿ ಸಕ್ಸಸ್ ಆದ್ಮೇಲೆ ಹುಲ್ಲು ತೆಗೆಯುವ ಸಮಸ್ಯೆಯಿಂದಾಗಿ ಎಲ್ಲರೂ ಈ ಹುಲ್ಲು ಕೊಚ್ಚುವ ಯಂತ್ರ ಅಂತ ತಗೊಂಡ್ರು ಸ್ಟಾರ್ಟಿಂಗ್ ಅಲ್ಲಿ. ಆ ಹುಲ್ಲು ಕೊಚ್ಚುವ ಯಂತ್ರದಲ್ಲಿ ಏನಂದ್ರೆ ಆಗ ಕೂಡ ಪೆಟ್ರೋಲ್ ನ ರೇಟ್ ಜಾಸ್ತಿ ಇಪ್ಪೋ, ಇನ್ನು ಇದು ಎಲೆಕ್ಟ್ರಿಕ್ ಬಂದ್ರೆ ಚೆನ್ನಾಗಿತ್ತು ಅಂತ ಕೆಲವರು ಹೇಳ್ತಿದ್ರು. ಯಾಕೆಂದ್ರೆ ಆ ಟೈಮಲ್ಲಿ ವಿಲಿಯರ್ಸ್ ಅನ್ನೆಲ್ಲ ಬಿಟ್ಟು ಕರೆಂಟ್ ಪಂಪಿಗೆ ಎಲ್ಲ ಬಂದಿದ್ದಾರೆ, ಹೆಚ್ಚಿನವ್ರು ಆಯ್ಕೆ ಮಾಡಿಕೊಂಡ್ರು. ಹಂಗೆ ವಿಲಿಯರ್ ಸಿಎಂ ಪಂಪಿಗೆ ಎಲ್ಲ ಸಿಮೆಂಟ್ ಹಾಕುದು ಅದು ಕಷ್ಟ, ಡೀಸೆಲ್ ಪಂಪ್ಗೆ ಎಷ್ಟು, ಅದಕ್ಕಿಂತ ಪಂಪ್ ಆದ್ರೆ ಕರೆಂಟ್ ಎಲೆಕ್ಟ್ರಿಕ್ ತುಂಬ ಚೀಪ್ ಆಗ್ತದೆ ಅಂತ ಹೇಳಿ ಅನುಭವಿಸಿದಂತ ಜನರು ಕೃಷಿಕರು. ಈ ಹುಲ್ಲು ತೆಗೆಯುವ ಮಿಷಿನ್ ಕೂಡ ಪೆಟ್ರೋಲ್ ಹಾಕೋದು ಕಷ್ಟಪ್ಪ ಅಂತ ಹೇಳಿ ನಮ್ಮ ಎಲೆಕ್ಟ್ರಿಕ್ ಮಿಷಿನ್ ಮಾಡಿ ಅಂತ ಫೋರ್ಸ್ ಮಾಡಿದ್ರು. ಹಾಗಾಗಿ ನಾನು ಅದನ್ನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಟೇಜ್ ಅಲ್ಲಿ ಮಾಡಿದೆ, ಅದರ ನಂತರ ಎರಡನೇ ಸ್ಟೇಜ್ಗೆ ಮಾಡಿದೆ, ಮೂರನೇ ಸ್ಟೇಜ್ ಅಲ್ಲಿ ಒಳ್ಳೆಯ ಪ್ರಾಡಕ್ಟ್ ಆಗಿ ನಾನು ತಂದೆ. ಇದ್ರ ಒಟ್ಟಿಗೆ ಈ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಮತ್ತು ಥರ್ಡ್ ಸ್ಟೇಜ್ ಮಾಡುವಾಗ ಕೂಡ ನಮಗೆ ಕಸ್ಟಮರ್ಸ್ ತುಂಬಾ ಬೀಳ್ತಿದ್ರು ನಮ್ಮ ಹಿಂದೆ, ಬೇಕು ಬೇಕು ನಮಗೆ ಬೇಕು ಅಂತ. ಹಾಗಾಗಿ ನಮಗೆ ಈ ಮೂರನೇ ಸ್ಟೇಜ್ ವರೆಗೆ ಬರುವಾಗ ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅಂದ್ರೆ ಡೈ, ಈಗ ನಮ್ಮ ಹತ್ರ ಹುಲ್ಲು ತೆಗೆಯುವ ಮಿಷಿನ್ ಮಾಡುವಾಗ ನಮ್ಮ ಹತ್ರ 10 ಡೈ ಇದೆ, ಅಚ್ಚಿದೆ. ಒಂದೊಂದು ಅಚ್ಚುಗಳಿಗೆ ಸಾಧಾರಣ 3.5 lakh 4 lakh ಆಗ್ತದೆ. ಅಂದ್ರೆ ನಾವೇ ಮಾಡ್ತಾ ಇದ್ರು ಕೂಡ, ನಾವೇ ನಮ್ಮ ಡಿಸೈನ್ ಮಾಡಿದ್ರು, ನಾವೇ ಆಲೋಚನೆ ಮಾಡಿದ್ರು, ನಮ್ಮ ಅದರ ಮೆಟೀರಿಯಲ್ ಕಾಸ್ಟ್ ಆಮೇಲೆ ಅಲ್ಲಿ ಮಾಡಿಸುವ ಅಲ್ಲಿಯ ಕೆಲವು ಸಿಎನ್ಸಿ, ಕೆಲವು ಸ್ಪಾರ್ಕಿಂಗ್, ಕೆಲವು ಎಂಡ್ ಮಿಲ್ಲಿಂಗ್, ಮತ್ತೆ ಕೆಲವು ವೈರ್ ಕಟ್ಟಿಂಗ್ ಅಂತದೆಲ್ಲ ಪ್ರಾಸೆಸ್ ಇರುತ್ತೆ ಡೈ ಮೇಕಿಂಗ್ ಅಲ್ಲಿ, ಅಂತದೆಲ್ಲ ಪ್ರಾಸೆಸ್ ಮಾಡುವಾಗ ನಮಗೆ ತುಂಬಾ ಕಾಸ್ಟ್ ಅಷ್ಟು ಬೀಳುತ್ತೆ, ಅಷ್ಟೇ ಟೈಮ್ ಕೂಡ ತಗೊಳುತ್ತೆ ಅಲ್ಲಿ. ಅದರಿಂದಾಗಿ ಅದರ ಡೈಮೆನ್ಷನ್ ಅಕ್ಯುರೇಸಿ ಎಲ್ಲ ನಾವು ಮೇಂಟೈನ್ ಮಾಡಿ ಕರೆಕ್ಟ್ ಮಾಡುವಾಗ ಅಲ್ಲಿ ಹಣದ ಮ್ಯಾಟರ್ ಇರುವುದಿಲ್ಲ ನಮಗೆ. ಅಕ್ಯುರೇಸಿ ಮ್ಯಾಟರ್ನಲ್ಲಿ ನಾವು ಫೋಕಸ್ ಮಾಡುವಾಗ ನಮಗೆ ಹಣದ ಅಲ್ಲಿ 3.5 ಲಕ್ಷ ಹೋಗುತ್ತೆ. ಈ ರೀತಿಯಾಗಿ ನಾವು ಡೈ ಮಾಡಲಿಕ್ಕೆ ನಮಗೆ ಹಣ ಕೂಡ ರೈತರು ಮತ್ತೆ ಕೃಷಿಕರು ಎಲ್ಲ ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಅದನ್ನು ಸಕ್ಸಸ್ ಮಾಡಿ ನಮಗೂ ಬೇಕು ಅದು ಬೇಕು ಅಂತ ಹೇಳಿಕೊಂಡು ತಗೊಂಡಿದ್ದಾರೆ. ಆಮೇಲೆ ಅದರೊಟ್ಟಿಗೆ ಈ ಕರ್ನಾಟಕ ಸರ್ಕಾರದ ಕೃಷಿ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಇವುಗಳಿಗೆ ಕೂಡ ಇವರು ಕೂಡ ನಮಗೆ ಸಬ್ಸಿಡಿಯಲ್ಲಿ ನಿಮ್ಮ ಮಿಷಿನಿಗೆ ಕೊಡುವ, ನೀವು ಅದನ್ನು ಸೇಲ್ ಮಾಡಿ ಕೃಷಿಕರಿಗೆ ಅಂತ ಹೇಳಿ ಅವರು ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ 2008 ಅಲ್ಲಿ ನಮಗೆ ಕೃಷಿ ಪಂಡಿತ ಪ್ರಶಸ್ತಿ ಕೂಡ ಕೊಟ್ಟರು ಇದಕ್ಕೆ, ಇದನ್ನು ಡೆವಲಪ್ ಮಾಡಿದಾಗೆ ಕೃಷಿ ಇಲಾಖೆಯವರು ಒಳ್ಳೆ ಮಿಷಿನ್ ಇದು ಮಾಡಿದ್ರೆ ಅಂತ ಒಂದು ಸೈಂಟಿಸ್ಟ್ ಕಮಿಟಿ ಬಂದಿತ್ತು ನಮ್ಮಲ್ಲಿಗೆ. ನಮ್ಮಲ್ಲಿ ಬಂದು ಅವರು ಇದನ್ನೆಲ್ಲ ನೋಡಿ ಪರಿಶೀಲಿಸಿ ನಮಗೆ ಕೃಷಿ ಪಂಡಿತ ಪ್ರಶಸ್ತಿ 2008 ವಿಧಾನಸಭೆಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಪ್ರೋತ್ಸಾಹ ಕೊಡ್ತಾ ಇರುವಾಗ ನಾವು ಮುಂದೆ ಹೋದೆವು. ನಮ್ಮ ಜನರ ಕೃಷಿಕರ ಪ್ರೋತ್ಸಾಹ, ಸರ್ಕಾರದ ಕೂಡ ಸಹಾಯಧನ, ಅದರೊಟ್ಟಿಗೆ ಅವರದು ಬೆಂಬಲ, ಇದರೊಟ್ಟಿಗೆ ನಮ್ಮ ರಿಸರ್ಚ್ ಅನ್ನು ಮಾಡಿ ನಮಗೆ ನಮ್ಮ ಸ್ವಲ್ಪ ಟೆಕ್ನಿಕಲ್ ನಮಗೆ ಅನುಭವ ಇರೋದ್ರಿಂದ ಅದನ್ನು ಉಪಯೋಗ ಮಾಡಿ ಮುಂದೆ ಹೋಗುವಾಗ ಹಿಂದೆ ನೋಡಿಲ್ಲ ನಾನು. ಆವತ್ತಿಂದ ನಾನು ಮುಂದಕ್ಕೆ ಇದನ್ನು ಸಕ್ಸಸ್ ಮಾಡುವ ಪೊಸಿಷನಲ್ಲೇ ಮಾಡ್ಕೊಂಡು ಬಂದೆ. ಹಾಗಾಗಿ ಆ ಎಲೆಕ್ಟ್ರಿಕ್ ಪವರ್ ವೀಡರ್ ಅದನ್ನು ಕೂಡ ತಯಾರು ಮಾಡಿದೆವು. ಅದಾದ್ಮೇಲೆ ಕೆಲವು ಡೀಲರ್ಸ್ ಹಲವರು ಇಂಡಿಯಾದೀಗ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ, ಇಂಥದ್ರಲ್ಲಿ ಒಂದು ಪ್ರಾಬ್ಲಮ್ ಉಂಟು, ಇಂಥ ಪ್ರಾಡಕ್ಟ್ ಹೊರಗಿಂದ ಬರುತ್ತೆ, ಅದರ ಇಂಥ ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡಿ ನಮಗೊಂದು ಪ್ರಾಡಕ್ಟ್ ಮಾಡಿ ಕೊಡಬಹುದು ಅಂತ ಕೇಳ್ತಾರೆ. ಆ ರೀತಿಯಾಗಿ ಮಾಡಿ ನಾವು ಲಾಂಗ್ ಲೈಫ್ ಕ್ಲಚ್ ಅಂತ ಮಾಡಿದ್ದೀವಿ, ಎಕ್ಸ್ಟ್ರಾ ಲೈಫ್ ಕ್ಲಚ್ ಅಂತ. ಒಂದು ಬೇರೆ ದೇಶದೀಗ ಬೇರೆ ತರಿಸಿದ್ದು ಬೇರೆ ಮಿಷಿನ್ ಎಲ್ಲ 500 ಗಂಟೆ ಒಂದು 300 ಗಂಟೆ ಇದು ಕೊಟ್ರೆ ಇಂತ ಲೈಫ್ ಕೊಟ್ರೆ ಆ ಕ್ಲಚಸ್ ಎಲ್ಲ ನಮ್ದು 500 ಗಂಟೆ 600 ಗಂಟೆ ಕೆಪಾಸಿಟಿ ಕೊಡ್ತದೆ ಕ್ಲಚಸ್, ಈಗ ಇಂಜಿನ್ ಒಳಗೆ ಯೂಸ್ ಮಾಡುವಂತ ಹುಳಿ ತೆಗೆಯುವ ಮಿಷಿನ್ ಒಳಗೆ. ಆಮೇಲೆ ಅದರದ್ದು ಹೆಡ್ ಅಂತ ಬರುತ್ತೆ ನಮ್ಗೆ, ರೋಪ್ ಹೆಡ್ ಅಂತ ಹೇಳಿ ಟ್ಯಾಪೆನ್ಗು, ಆ ಟ್ಯಾಪೆನ್ಗು ಕೂಡ ಅದರಲ್ಲಿ ಕೂಡ ಕೆಲವು ಸಮಸ್ಯೆ ಇತ್ತು. ಅದನ್ನೆಲ್ಲ ನಾನು ಈ ಸಮಸ್ಯೆಗಳನ್ನೆಲ್ಲ ಬರ್ಕೊಂಡೆ. ಎಲ್ಲ ಕಸ್ಟಮರ್ಸ್ ನಮ್ಮ ಹತ್ರ ಹೇಳ್ತಾರೆ, ನೀವು ಯಾವುದೇ ಒಳ್ಳೇದಿದ್ರೆ ಹೇಳಬೇಡಿ, ನೆಗೆಟಿವ್ ಇದ್ರೆ ಯಾವ್ದಾದ್ರು ಒಂದು ನೀವು ಅನುಭವಿಸ್ತಿರುವ ಸಮಸ್ಯೆಗಳಿದ್ರೆ ಯಾವ್ದಾದ್ರು ಒಂದು ಮೆಷಿನರಿ ಪ್ರಾಡಕ್ಟ್ ಅಲ್ಲಿ ನೀವು ಯೂಸ್ ಮಾಡುವಂತದ್ದು ಅದನ್ನ ನಂಗೆ ವಿಷಯ ಹೇಳಿ, ಅದು ಎಂತೆಂತ ತಪ್ಪಿದೆ ಎಂತೆಂತ ಮಿಸ್ಟೇಕ್ ಇದೆ ಅದನ್ನೆಲ್ಲ ಹೇಳಿ ಅಂತ ಒಂದು ಲಿಸ್ಟ್ ಮಾಡಿಕೊಂಡಿವಿ. ಈ ಲಿಸ್ಟ್ ನ ಆಧಾರದ ಮೇಲೆ ನಾವು ಅದನ್ನು ಡಿಸೈನ್ ಮಾಡಿದೆ. 6 ತಿಂಗಳು ಸತತವಾಗಿ ಒಂದು ನಾನು ಅದನ್ನು ಅದರ ರೂಪುರೇಷೆಯನ್ನು ವಿನ್ಯಾಸಗೊಳಿಸಿದೆ. ಯಾವ್ದ್ರದ್ದು ಈ ಟ್ಯಾಪ್ ಅನ್ಕೊ ರೋಪ್ ಹೆಡ್ ಅಂತ, ಅದರಲ್ಲಿರುವ ಕೆಲವು ಪ್ರಾಬ್ಲಮ್ಸ್ ಅಂದ್ರೆ ಸ್ಪ್ರಿಂಗ್, ಈಗ ಹುಳು ತೆಗಿತಾ ಇರುವಾಗ ಸ್ಪ್ರಿಂಗ್ ಬಿದ್ದು ಕ್ಯಾಪ್ ಬಿದ್ದುಕೊಳ್ಳುವುದು, ವೈಬ್ರೇಷನ್ ಬರುವುದು, ಹುಳು ಸಿಕ್ಕಾಕೊಳ್ಳೋದೊಳಗೆ, ಇಂಥದ್ದೆಲ್ಲ 5-6 ನಮ್ದು ಡ್ರಾಬ್ಯಾಕ್ ಇತ್ತು. ಅದನ್ನು ಸಾಲ್ವ್ ಮಾಡಿ ಒಂದು ಟ್ಯಾಪ್ ಅನ್ಕೊ ರೋಪ್ ಹೆಡ್ ಅಂತ ನಾವು ಪ್ರೊಡಕ್ಷನ್ ಮಾಡಿದೆ, ನಾನು ಸ್ಟಾರ್ಟ್ ಮಾಡಿದೆ. ಅದು ಕೂಡ ಸಕ್ಸಸ್ ಆಗಿ ಹೋಗ್ತಾ ಇದೆ ಒಳ್ಳೆ. ಅದು ಕೂಡ ಪ್ರತಿಕ್ರಿಯೆ ಒಳ್ಳೆದಿದೆ, ಪ್ರತಿಕ್ರಿಯೆ ಒಳ್ಳೆದಿದೆ ಜನರದ್ದು, ಒಳ್ಳೆ ಅದನ್ನು ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅದು ಆ ಪ್ರಾಡಕ್ಟ್ಗಳು ನಮ್ದು ಟ್ಯಾಪ್ ಅನ್ ರೂಪ ಹೆಡ್ ಅಂತ ಹೇಳುತ್ತೆ. ಅದು ಕುಳಿ ತೆಗೆಯುವ ಮಿಷಿನಿಗೆ, ಎಲೆಕ್ಟ್ರಿಕ್ಗೂ ಆಗುತ್ತೆ, ಪೆಟ್ರೋಲಿಗೂ ಆಗುತ್ತೆ, ಎಲ್ಲ ಮಿಷಿನಿಗೆ. ನಮ್ಮ ಭಾರತದಲ್ಲಿರುವ ಎಲ್ಲ ಯಾವ್ದೆಲ್ಲ ಸಿಗುತ್ತಾ ಮಿಷಿನ್ ಹುಳು ತೆಗೆಯುವ ಮಿಷಿನ್ಸ್ಗಳು, ಅದಕ್ಕೆಲ್ಲ ಸೂಟ್ ಆಗುವಂತದ್ದು ನಮ್ಮ ಹತ್ರ ಒಂದು ಹೆಡ್, ನಾವು ರೂಪ ಹೆಡ್ ಅಂತ ಮಾಡಿದ್ವಿ, ಹುಳು ತೆಗೆಯುವ ಕಟಾರ್ ವೀಲ್ ಹಾಗೆ. ಅದನ್ನು ಮುಂದಿನ ಒಂದು ಯೋಜನೆಗಳ ಬಗ್ಗೆ ಹೇಳಿ, ನಿಮ್ಮ ಕನಸುಗಳು ಇನ್ನೇನೇನು? ಹೌದು ಸರ್, ಆಗ ನಮ್ಗೆ ಈಗ ಮಾಡುದಿದ್ರೆ ಈ ಒಂದೇ ಫೀಲ್ಡ್ ಅಲ್ಲ. ನಾನು ನಿಜವಾಗಿ ನನ್ನ ವಿದ್ಯಾಭ್ಯಾಸ ಮಾಡಿದ್ದು ನನ್ನ ಸ್ವಂತಕ್ಕಂತಲ್ಲ, ಸ್ವಲ್ಪ ದೇಶದ ಸಮಾಜ ಸೇವೆ ಮಾಡುವಂತ ಒಂದು ಮುಂದಾಲೋಚನೆಯಲ್ಲಿ ಕಳಿತಿದ್ದೀನಿ. ಯಾಕಂದ್ರೆ ನಾನು 3 ಫೀಲ್ಡ್ ಅಲ್ಲಿ ಕಲ್ತುಕೊಂಡೆ, ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಕ್ಷೇತ್ರಗಳಲ್ಲಿ ನಾನು ಸ್ವಲ್ಪ ಅನುಭವ ಪಡ್ಕೊಂಡೆ. ಯಾವ್ದೆಲ್ಲ ಡ್ರಾಬ್ಯಾಕ್ಸ್ ಉಂಟು ನಮ್ಮ ದೇಶದಲ್ಲಿ ನಾವು ಫೇಸ್ ಮಾಡ್ತಿದ್ದೇವೆ, ಅದನ್ನ ಹೇಗೆ ಸಾಲ್ವ್ ಮಾಡಬಹುದು, ಅದನ್ನು ಗೌರ್ಮೆಂಟಿಗೆ ಅದನ್ನು ಕಾರ್ಯರೂಪಕ್ಕೆ ಬರುವಂತಹ ತಂತ್ರಗಳು ಯಾವ್ದನ್ನೆಲ್ಲ ಹೇಗೆ ಮಾಡಬಹುದು ಅಂತ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಕೃಷಿ ಕ್ಷೇತ್ರದಲ್ಲಿ ಮಾಡಿದಾಗಿ ದೇಶಕ್ಕೆ ಒಳ್ಳೆ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಮೇಲಕ್ಕೆ ಬೀಸುವಂತಹದ್ದು, ಕೃಷಿಕರು ಪಡುತ್ತಿರುವ ಸಮಸ್ಯೆಗಳನ್ನು ನನಗೆ ಈಗ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಕೃಷಿಕರು ಲಾಭದಾಯಕದಲ್ಲಿ ಹೋಗುವಾಗ ಹೇಗೆ ಮಾಡಬಹುದು ಅಂತ. ಇದಕ್ಕೋಸ್ಕರ ನಾನು ಈ ಚೈನಾದಲ್ಲಿ ನಾನು ಸಾಧಾರಣ ಸುತ್ತಾಡಿದ್ದೀನಿ, ನಾರ್ತ್ ಇಂದ ಸೌತ್ ವರೆಗೆ ಸುತ್ತಾಡಿದ್ದೀನಿ. ಅಂದ್ರೆ ಏರೋಪ್ಲೇನ್ ಫ್ಲೈಟ್ ಅಲ್ಲಿ ಹೋಗಿದ್ದೀನಿ, ಬುಲೆಟ್ ಟ್ರೈನ್ ಅಲ್ಲಿ ಹೋಗಿದ್ದೀನಿ, ಆಮೇಲೆ ಬಸ್ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ಸಾರ್ವಜನಿಕರ ಬಸ್ ಅಲ್ಲಿ ಹೋಗಿದ್ದೀನಿ, ಸಾರ್ವಜನಿಕರೊಟ್ಟಿಗೆ ಮಾತಾಡಿದ್ದೀನಿ. ಅದೆಲ್ಲ ಅಲ್ಲಿದೊಂದು ನಂಗೆ ಏನಂದ್ರೆ ನಮಗೆ ಸ್ವಲ್ಪ ನಮಗೆ ಬಾರ್ಡರ್ ಅಲ್ಲಿ ಸಮಸ್ಯೆ ಇರಬಹುದು, ಆದ್ರೆ ಅಲ್ಲಿಯ ಅವರ ಮೂಲಭೂತ ಸೌಕರ್ಯವನ್ನು ಗವರ್ಮೆಂಟ್ ಹೇಗೆ ಕೊಡುತ್ತದೆ, ಸರ್ಕಾರವು ಜನರು ಬೆವರು ಹೊಸರಿಸಿದಂತಹ ಟ್ಯಾಕ್ಸಿನ ಹಣವನ್ನು ಉಪಯೋಗ ಮಾಡಿ ಕೆಲಸವನ್ನು ಹೇಗೆ ಜನರಿಗೆ ಪುನಃ ಕೊಡ್ತಾ ಇದೆ, ಜನರಿಗೆ ಸರ್ಕಾರ ಎಷ್ಟು ವಿಶ್ವಾಸವನ್ನು ಕೊಟ್ಟಿದೆ, ಇದೆಲ್ಲ ನಾವು ಅಲ್ಲಿ ಕಲಿಯಲಿಕ್ಕೆ ತುಂಬಾ ಉಂಟು. ಯಾಕೆಂದ್ರೆ ಅಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಎಲ್ಲ ನಿಮಗೆ